ಎಷ್ಟು ದಿನ ನಮ್ಮ ಹತ್ರ ನಿಮ್ಮ ಬಂಗಾರ ಇಟ್ಟಿರೋ ಅದಕ್ಕೆ ಮಾತ್ರ ಬಡ್ಡಿ ವಿಧಿಸುತ್ತೇವೆ. ಕಾಲ್ 1-800-420-2233. ಅರೆ ಬ್ರದರ್, ಇಲ್ಲಿ ಕೇಳಿ, ನಿಮ್ಮ ಮೊಬೈಲ್ ನೋಡಿ, ಬಾಸ್ ಮೆಸೇಜ್ ಬಂದಿದ್ಯಾ? ಅದೇ ಮೆಸೇಜ್ ನಲ್ಲಿ ಬರ್ದಿದೆ ಎಮರ್ಜೆನ್ಸಿ ಇದೆ, ತಕ್ಷಣ ಗಿಫ್ಟ್ ಕಾರ್ಡ್ ಅಥವಾ ವೋಚರ್ ತಗೊಂಡು ಪರ್ಸನಲ್ ಮೇಲ್ ಅಲ್ಲಿ ಕಳಿಸಿ ಅಂತ. ಅರೆ ತಿಳ್ಕೊಳ್ಳಿ, ಇವರು ಬಾಸ್ ನ ಫೋಟೋ ಹಾಕೊಂಡು ಫ್ರಾಡ್ ಮಾಡುವರು. ನೆನಪಿರ್ಲಿ, UPI ಸೇಫ್ ಇದೆ, ಆದ್ರೆ ಯಾರಾದ್ರೂ ಮೋಸ ಮಾಡಿದ್ರೆ ಹೇಳಿ, ನಾನು ಮೂರ್ಖ ಅಲ್ಲ. NPCI ಮುಖಾಂತರ ಜನಹಿತಕ್ಕಾಗಿ ಜಾರಿ. ಏನಮ್ಮ, ನಿನ್ ಗಾಡಿಯಿಂದ ಇಷ್ಟೊಂದು ಹೊಗೆ ಬರ್ತಿದೆ, ವಾಯು ಮಾಲಿನ್ಯ ಆಗಿ ಕೆಮ್ಮು, ಆಸ್ತ್ಮಾ, ಹೃದಯಾಘಾತ ಕೂಡ ಆಗ್ಬೋದು ಗೊತ್ತಾ? ಪ್ಲೀಸ್ ಮೇಡಮ್, ಇದೊಂದ್ಸಲ ಕ್ಷಮಿಸಿ. ಯಾವಾಗ್ಲೂ ಗಾಡಿನಲ್ಲಿ ಡಾಕ್ಯುಮೆಂಟ್ಸ್ ಜೊತೆಗೆ ಎಮಿಷನ್ ಟೆಸ್ಟ್ ಮಾಡಿಸಿದ ದಾಖಲೆನೂ ಇರಬೇಕು. ಮುಂದಿನ ಸಲ ದಂಡ ಕಟ್ಟಬೇಕಾಗತ್ತೆ, ಜಾಗ್ರತೆ. ವಾಹನಗಳಿಂದ ಹೊರಹೊಮ್ಮುವ ಹೊಗೆ ಕಾರ್ಬನ್ ಮೊನಾಕ್ಸೈಡ್, ಲೆಡ್ ಇನ್ನಿತರ ವಿಷಕಾರಿ ಅನಿಲಗಳಿಂದ ಕೂಡಿದ್ದು ಪರಿಸರ ಮಾಲಿನ್ಯ ಉಂಟು ಮಾಡುತ್ತದೆ. ನಿರ್ಲಕ್ಷ್ಯ ಮಾಡಿದ್ದಲ್ಲಿ ಮುಂದಿನ ಜನಾಂಗ ಬೆನ್ನ ಹಿಂದೆ ಆಕ್ಸಿಜನ್ ಸಿಲಿಂಡರ್ ಹೊತ್ತು ಓಡಾಡಬೇಕಾಗುತ್ತದೆ. ಎಚ್ಚರ, ನಿಮ್ಮ ವಾಹನಗಳನ್ನು ಸುಸ್ಥಿತಿಯಲ್ಲಿ ಇಟ್ಟುಕೊಳ್ಳಿ. ಎಮಿಷನ್ ಟೆಸ್ಟ್ ಮಾಡಿಲ್ಲದ ವಾಹನಗಳನ್ನು ಹೊರಕ್ಕೆ ತರಬೇಡಿ. ಪರಿಸರ ಸಂರಕ್ಷಣೆ ನಮ್ಮೆಲ್ಲರ ಜವಾಬ್ದಾರಿ. ಪ್ರಕಟಣೆ ಆಯುಕ್ತರು, ಸಾರಿಗೆ ಮತ್ತು ರಸ್ತೆ ಸುರಕ್ಷತೆ, ಕರ್ನಾಟಕ ಸರ್ಕಾರ. ನಮ್ಮ ಈ ಭಾಗದ ಜಿಲ್ಲೆಗಳಲ್ಲಿ ನಾಳಿನ ವಾತಾವರಣ ಹೆಂಗಿರಬಹುದಾಗದ ಅನ್ನೋದನ್ನ ನೋಡೋಣಂತ. ಕಲಬುರಗಿ, ರಾಯಚೂರು, ವಿಜಯಪುರ, ಕೊಪ್ಪಳ, ಯಾದಗಿರಿ ಮತ್ತು ನೆರೆ ಸೊಲ್ಲಾಪುರ ಜಿಲ್ಲೆಗಳಲ್ಲಿ ಮಳೆಯಾಗುವ ಸಾಧ್ಯತೆಗಳು 80%. ಬೀದರ್ ಜಿಲ್ಲೆಯೊಳಗ 75%. ಬಾಗಲಕೋಟ್ ಮತ್ತು ಜೈರಾಬಾದ್ಗಳಲ್ಲಿ 70% ಮತ್ತು ಬಳ್ಳಾರಿ ಜಿಲ್ಲೆಯೊಳಗ 85% ಅನ್ನುವಂತಹ ಸೂಚನೆಯನ್ನು ಹವಾಮಾನ ತಜ್ಞರು ನೀಡ್ತಾ ಇದ್ದಾರೆ. ಬಹುತೇಕ ಎಲ್ಲಾ ಜಿಲ್ಲೆಗಳಲ್ಲಿ ಅತಿ ಹಗುರದಿಂದ ಹಗುರವಾಗಿ ಮಳೆಯಾಗುವಂತಹ ಸಾಧ್ಯತೆಗಳು ಅದಾವ. ಒಂದೆರಡು ಕಡೆ ಸಾಧಾರಣ ಮಳೆ ಕೂಡ ಆಗಬಹುದಾಗಿದೆ. ಈ ಮಳೆಗಳ ಜೊತೆಗೆ ಒಂದೆರಡು ಕಡೆ ಗುಡುಗು ಮಿಂಚುಗಳು ಕಾಣಿಸಿಕೊಳ್ಳಬಹುದು. ಈ ಸೂಚನೆ ಗಮನಿಸಿ ತಾವು ತಮ್ಮ ಕೃಷಿ ಚಟುವಟಿಕೆಗಳನ್ನು ಹೊಂದಾಣಿಕೆ ಮಾಡಿಕೊಳ್ಳಬೇಕು. ಇದು ಈ ಹೊತ್ತಿನ ಮೇಘ ಸಂದೇಶ. ಉತ್ತರ ಧ್ರುವದಿ ದಕ್ಷಿಣ ಧ್ರುವಕ್ಕೂ ಚುಂಬಕ ಗಾಳಿ. ಇದುವರೆಗೆ ನಿತ್ಯ ಮೇಘ ಸಂದೇಶ ಕೇಳಿದಿರಿ. ಈಗ ಕೇಳಿ, ಬಾಗಲಕೋಟೆಯಲ್ಲಿ ಇದೇ ಡಿಸೆಂಬರ್ 21-23 ನಡೆದ ತೋಟಗಾರಿಕಾ ಮೇಳದ ಕುರಿತು ಬಾನುಲಿ ವರದಿ. ಆಕಾಶವಾಣಿ ಕೇಳಿ, ಬಾಗಲಕೋಟೆಯ ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯದಲ್ಲಿ ಇದೇ ಡಿಸೆಂಬರ್ 21, 22 ಮತ್ತು 23 ನಡೆದ ತೋಟಗಾರಿಕಾ ಮೇಳದ ಬಾನುಲಿ ವರದಿ. ಪ್ರಸ್ತುತಿ ಮಹಾಂತೇಶ್ ಕೋತಿನಿ. ತೋಟಗಾರಿಕೆಯ ಬೆಳೆಗಳ ಪ್ರಾಮುಖ್ಯತೆಯನ್ನು ಅರಿತು ಕೃಷಿಕರ ಸರ್ವಾಂಗೀಣ ಅಭಿವೃದ್ಧಿಗೆ ಶ್ರಮಿಸುತ್ತಿರುವ ಬಾಗಲಕೋಟೆಯ ತೋಟಗಾರಿಕಾ ವಿಜ್ಞಾನಗಳ ವಿಶ್ವವಿದ್ಯಾಲಯದ 13ನೇ ತೋಟಗಾರಿಕಾ ಮೇಳವನ್ನ ಇದೇ ಡಿಸೆಂಬರ್ 21, 22 ಮತ್ತು 23 ಬಾಗಲಕೋಟೆಯ ತೋಟಗಾರಿಕಾ ವಿಶ್ವವಿದ್ಯಾಲಯದ ಆವರಣದಲ್ಲಿ ಜರುಗಿತು. ಆರ್ಥಿಕತೆ ಹಾಗೂ ಪೌಷ್ಟಿಕತೆಗಾಗಿ ತೋಟಗಾರಿಕೆ ಎಂಬ ಧ್ಯೇಯವಾಕ್ಯದೊಂದಿಗೆ ಈ ಬಾರಿಯ ಮೇಳವನ್ನ ಆಯೋಜಿಸಲಾಗಿತ್ತು. ಮಧುವನಗಿತ್ತಿಯಂತೆ ಶೃಂಗಾರಗೊಂಡಿದ್ದ ತೋಟಗಾರಿಕಾ ಮೇಳದ ವೇದಿಕೆಯನ್ನು ನಾಡಗೀತೆ ಮತ್ತು ರೈತಗೀತೆಯ ಮೂಲಕ ಪ್ರಾರಂಭಿಸಲಾಯಿತು. ನಂತರ ವಿಶ್ವವಿದ್ಯಾಲಯದ ಕುಲಪತಿಗಳಾದ ಡಾ ವಿಷ್ಣುವರ್ಧನ ಅವರು ಸರ್ವರನ್ನು ಸ್ವಾಗತಿಸಿ ಪ್ರಾಸ್ತಾವಿಕ ನುಡಿಗಳನ್ನಾಡಿದರು. ಪ್ರತಿ ವರ್ಷದಂತೆ ನಾವು ಈ ವರ್ಷವೂ ಕೂಡ 13ನೇ ತೋಟಗಾರಿಕಾ ಮೇಳವನ್ನ ಹಮ್ಮಿಕೊಂಡಿದ್ದೇವೆ. ತೋಟಗಾರಿಕಾ ಮೇಳವನ್ನ ವಿಶೇಷ ರೀತಿಯಲ್ಲಿ ನಾವು ಹಮ್ಮಿಕೊಂಡು ರೈತ ಬಾಂಧವರಿಗೆ ಅನುಕೂಲ ಆದ ರೀತಿಯಲ್ಲಿ ಮಾಡಬೇಕು ಅನ್ನೋ ಸದುದ್ದೇಶದಿಂದ ಏರ್ಪಾಡನ್ನು ಮಾಡಿದ್ದೀವಿ. ಇದರ ಮುಖ್ಯ ಉದ್ದೇಶ, ಯಾಕೆ ಈ ಮೇಳವನ್ನು ನಾವು ಮಾಡ್ತೀವಿ ಅಂದರೆ, ನಮ್ಮ ವಿಶ್ವವಿದ್ಯಾಲಯದಲ್ಲಿ ಅಥವಾ ಇತರ ಕೃಷಿ ಅಥವಾ ತೋಟಗಾರಿಕೆ ವಿಶ್ವವಿದ್ಯಾಲಯ ಆಗಿರಬಹುದು, ಸಂಶೋಧನಾ ಕೇಂದ್ರ ಆಗಿರಬಹುದು ಅಥವಾ ಖಾಸಗಿ ಸಂಸ್ಥೆಗಳು ಪ್ರತಿ ವರ್ಷವೂ ಸಹ ಹೊಸ ಹೊಸ ತಳಿಗಳನ್ನು ಅಭಿವೃದ್ಧಿಪಡಿಸ್ತಾ ಇರ್ತಾರೆ, ಹೊಸ ಹೊಸ ತಾಂತ್ರಿಕತೆಗಳನ್ನು ಅಭಿವೃದ್ಧಿಪಡಿಸ್ತಾ ಇರ್ತಾರೆ. ಆ ಒಂದು ತಾಂತ್ರಿಕತೆಗಳು, ತಳಿಗಳು ಏನು ನವೀನತೆ ಆ ರೈತರಿಗೆ ಮುಟ್ಟಿಸಬೇಕು, ಅನ್ನೋ ಒಂದು ದೃಷ್ಟಿಯಿಂದ ನಾವು ಎಲ್ಲ ತಾಂತ್ರಿಕತೆಗಳನ್ನ ಎಲ್ಲ ತಳಿಗಳನ್ನ ಪರಿಚಯಿಸಬೇಕು ಅನ್ನೋ ಒಂದು ಕಾರಣದಿಂದ ಮೇಳವನ್ನ ನಾವು ನಡೆಸ್ಕೊಂಡ್ ಬಂದಿದ್ದೀವಿ. ನಮ್ಮ ವಿಶ್ವವಿದ್ಯಾಲಯ 2008 ಶುರುವಾಯಿತು. ಈ 16 ವರ್ಷಗಳಲ್ಲಿ ನಾವು 46 ತಳಿಗಳನ್ನ ಅಭಿವೃದ್ಧಿಪಡಿಸಿದ್ದೀವಿ. ಮತ್ತೆ ಕಳೆದ ವರ್ಷವಷ್ಟೇ ನಾವು 16 ತಳಿಗಳನ್ನ ಬಿಡುಗಡೆ ಮಾಡಿ ಅದು ಕೇಂದ್ರ ಸರ್ಕಾರದಿಂದ ಅನುಮೋದನೆಗೊಂಡು ಗೆಜೆಟ್ ನೋಟಿಫಿಕೇಶನ್ ಆಗಿದೆ. ಸುಮಾರು 32 ಹೂವಿನ ಬೆಳೆಗಳಲ್ಲಿ 130 ತಳಿಗಳನ್ನು ನಾವು ಪ್ರಾತ್ಯಕ್ಷತೆ ಮಾಡಿದ್ದೀವಿ. ಅದೇ ರೀತಿ 31 ತರಕಾರಿ ಬೆಳೆಗಳಲ್ಲಿ ಸುಮಾರು 85 ವಿವಿಧ ತರಕಾರಿ ತಳಿಗಳನ್ನ ನಾವಿಲ್ಲಿ ಪ್ರಾತ್ಯಕ್ಷತೆಯನ್ನು ಮಾಡಿದ್ದೀವಿ. ಇತ್ತೀಚೆಗೆ ಜನಪ್ರಿಯ ಆಗಿರ್ತಕ್ಕಂಥ ವಿವಿಧ ಔಷಧಿ ಮತ್ತು ಸುಗಂಧ ದ್ರವ್ಯ ಬೆಳೆಗಳನ್ನು ನಾವು ಪ್ರಾತ್ಯಕ್ಷತೆಯನ್ನು ಮಾಡಿದ್ದೀವಿ. 13ನೇ ತೋಟಗಾರಿಕಾ ಮೇಳವನ್ನು ವೇದಿಕೆಯ ಮೇಲೆ ಆಸೀನರಾದ ಗಣ್ಯ ವ್ಯಕ್ತಿಗಳು ಜ್ಯೋತಿ ಬೆಳಗುವ ಮೂಲಕ ಉದ್ಘಾಟನೆ ಮಾಡಿದರು. ಈ ಬಾರಿಯ 13ನೇ ತೋಟಗಾರಿಕಾ ಮೇಳದ ಉದ್ಘಾಟನೆಯು 13 ವಿಶೇಷ ಹಣ್ಣು ತರಕಾರಿ ತೋಟಪಟ್ಟಿಯ ಮೌಲ್ಯವರ್ಧಿತ ಆಹಾರ ಬೆಳೆಗಳ ಅನಾವರಣ ಮಾಡಲಾಯಿತು. ಇದಾದ ಬಳಿಕ ಉದ್ಘಾಟನೆಯ ಭಾಷಣವನ್ನ ಆರ್ಬಿ ತಿಮ್ಮಾಪುರ್, ಸನ್ಮಾನ್ಯ ಅಬಕಾರಿ ಸಚಿವರು ಹಾಗೂ ಬಾಗಲಕೋಟೆ ಜಿಲ್ಲಾ ಉಸ್ತುವಾರಿ ಸಚಿವರು ಕರ್ನಾಟಕ ಸರ್ಕಾರ ಇವರು ಮಾಡಿದರು. ಎಲ್ಲೋನ್ ಗುಡ್ಡ ಕೆಟ್ಟ ಜಾತ್ರೆಗೆ ಟ್ರ್ಯಾಕ್ಟರ್ಗಳು ಹೋಗ್ತಾವಲ್ಲ, ಎತ್ತಿನ ಬಂಡಿಗಳು ಹೋಗ್ತಾವಲ್ಲ, ನಮ್ಮ ಜಾತ್ರೆಗೆ ನನ್ನ ರೈತನ ಜಾತ್ರೆಗೆ ನಾವ್ಯಾಕೆ ಎತ್ತಿನ ಬಂಡಿ ಹುಡ್ಕೊಂಡು ಬರುವಲ್ಲಿ ಟ್ರ್ಯಾಕ್ಟರ್ ಹುಡ್ಕೊಂಡು ಬರುವಲ್ಲಿ ಅಂತಕ್ಕಂಥ ನೋ ನನ್ನ ಕಾರ್ತ. ದಿನನಿತ್ಯ ಬದುಕಲು ಮಾಡತಕ್ಕಂಥ ರೈತನಿಗೆ ಏನೇನೈತಿ ಎಲ್ಲ ಇಲ್ಲೇ ಐತಿ, ಇದಕ್ಕಿಂತ ಮಹತ್ವ ಯಾವುದು? ರೈತ ತಿಳ್ಕೊದಂತ ಮಹತ್ವ ಯಾವುದು? ಇಲ್ಲಿ ಬಂದು ಒಂದು ಗಿಡ ನೋಡಿದ್ರ, ಸಂಶೋಧನೆ ಮಾಡಿದಂತ ಪೈರು ನೋಡಿದ್ರ, ಅಲ್ಲಿ ಹೋಗಿ ಒಂದು 5 ಗಿಡ ಏನಾರ ನೆಟ್ಟಂದ್ರ ನಾನು ರೈತ ಆಗಿ ಹುಟ್ಟಿದ್ದು ಸಾರ್ಥಕ ಆಗ್ತೈತೆ ವಿನ ಅದಕ್ಕೆ ನನಗೆ ನೋವಾಗ್ತದೆ. ಇಷ್ಟು ಜನ ತಜ್ಞರು ಕೂತ್ಕೊಂಡಿದ್ದಾರೆ. ಮೇಳ ತೆದಕ್ ಮಾಡ್ಯಾರಂದ್ರ ನಮ್ಮ ಪ್ರಯೋಗಾಲಯದಲ್ಲಿ ಇಂಥವೆಲ್ಲ ಕಂಡು ಹಿಡ್ಕೊಂಡಿವಿ, ನೀವಟ್ಟು ಕೇಳಿ ನೋಡಿ ನಿಮ್ ಹೊಲದಾಗು ಮಾಡ್ರಿ. ಏನಿದು ಲ್ಯಾಬ್ ಟು ಲ್ಯಾಂಡ್, ಪ್ರಯೋಗಾಲಯದಿಂದ ಜಮೀನಿಗೆ ನಿಮ್ಮನ್ನ ತಗೊಂಡು ಹೋಗ್ತೀವಿ ಅಂತ ಹೇಳಕ್ ಅವ್ರು ಕೂತಾರೆ. ತೋರ್ಸಾಕ ಇಷ್ಟೆಲ್ಲ ತಯಾರಿ ಮಾಡಿದೀವಿ. ಇವತ್ತು ಹಸಿವನ್ನ ನುಂಗಿಕೊಂಡಾದ್ರೂ ನಾವು ಕಲಿಬೇಕು, ತಿಳ್ಕೋಬೇಕು. ಈ ಬೆಳೀತಿರ್ತಕ್ಕಂಥ ಜನಸಂಖ್ಯೆ ವಿಶ್ವದೊಳಗೆ ಪ್ರಥಮ ನಾವು ಇದೀವಿ. ಎದುರಾಗ ಜನಸಂಖ್ಯೆ ಒಳಗೆ ಮತ್ತೆ ಎಲ್ಲರಿಗೂ ಆಹಾರ ಕೊಡಬೇಕು, ಅವರು ತರಕಾರಿ ಕೊಡಬೇಕು, ನಮ್ಮ ಭೂಮಿ ಫಲವತ್ತೆಯನ್ನ ಯಾವ ಸ್ಥಿತಿಗೆ ನಾವು ಒಯ್ದು ಬಿಟ್ಟಿದೆ, ಅದನ್ನ ಹೆಂಗ್ ಉಳಿಸ್ಕೋಬೇಕು ಅಂತಕ್ಕಂಥ ಸ್ವಲ್ಪ ಸಂಶೋಧನೆ ಬರಲಿ ಹಾಗೆ ಅಂತಕ್ಕಂಥ ಜೊತೆಗೆ ಭೂಮಿ ಫಲವತ್ತತೆಯನ್ನು ಉಳಿಸ್ಕೋಬೇಕು. ತೋಟಗಾರಿಕಾ ವಿಜ್ಞಾನಗಳ ವಿಶ್ವವಿದ್ಯಾಲಯದ ವ್ಯಾಪ್ತಿಯಲ್ಲಿ ಬರುವ ರಾಜ್ಯದ 24 ಜಿಲ್ಲೆಗಳ ಶ್ರೇಷ್ಠ ತೋಟಗಾರಿಕಾ ರೈತರನ್ನ ಸನ್ಮಾನಿಸಲಾಯಿತು. ರೈತರ ಸನ್ಮಾನದ ಬಳಿಕ ವಿಶ್ವವಿದ್ಯಾಲಯದ ಪ್ರಕಟಣೆಗಳನ್ನು ಬಿಡುಗಡೆ ಮಾಡಲಾಯಿತು. ಈ ಬಾರಿಯ ತೋಟಗಾರಿಕಾ ಪ್ರಶಸ್ತಿ ಪಡೆದಿರುವ ರೈತರು ತಮ್ಮ ಅನಿಸಿಕೆ ವ್ಯಕ್ತಪಡಿಸಿದರು. ನಮಸ್ಕಾರ, ನಾನು ಇಂಡಿ ತಾಲೂಕಾ ತಾಂಬಾದಿಂದ ಬೀರಪ್ಪ ಚಿನ್ನಪ್ಪ ಒಗ್ಗಿ ತಿಡಗುಂದಿ ಫಾರ್ಮ್ದಿಂದ ನಾನು ತೋಟಗಾರಿಕೆ ಮೇಳ ಸಲುವಾಗಿ ನಾನು ಅರ್ಜಿ ಹಾಕಿದ್ದೆ. ಶ್ರೇಷ್ಠ ಕೃಷಿಕ ಪ್ರಶಸ್ತಿ ಸಲುವಾಗಿ ನನಗೆ ಬಾಗಲಕೋಟೆ ತೋಟಗಾರಿಕೆ ಇಲಾಖೆಯವರು ನನಗೆ ಶ್ರೇಷ್ಠ ಕೃಷಿಕ ಅಂತ ಹೇಳಿ ಪ್ರಶಸ್ತಿ ಕೊಟ್ಟರು. ನಾನು ಒಕ್ಕಲ್ತನ ಮಾಡಿದ್ದು ಸಾರ್ಥಕ ಆಯ್ತಪ್ಪ, ನಾನು ಬಹಳ ಕಷ್ಟ ಕಾಲದಾಗ ಒಕ್ಕಲ್ತನ ಮಾಡಿದ್ದೆ, ಮತ್ತೆ ಪ್ರಶಸ್ತಿ ಬಂದುದ್ರಿಂದ ನನಗೆ ಬಹಳ ಸಂತೋಷ ಆಗೈತಿ. ಮತ್ತೆ ನನಗೂ ಇನ್ನೊಂದ್ ಸ್ವಲ್ಪ ಒಕ್ಕಲ್ತನ ಸುಧಾರಿಸಿ ಮಾಡಬೇಕು, ಇನ್ನ ದೊಡ್ಡ ದೊಡ್ಡ ಪ್ರಶಸ್ತಿ ತಗೋಬೇಕು ಅನ್ನುವಂತ ಆಸೆ ಬಂತು. ಮತ್ತು ನಾನು ಮೊದಲ 3 ಎಕರೆದ ಮೇಲೆ ಒಕ್ಕಲ್ತನ ಮಾಡಿದವ, ಇವತ್ತ 125 ಎಕರೆ ಆಸ್ತಿ ಮಾಡಿವು, ಮತ್ತೆ ಅನೇಕ ಬೆಳೆಗಳು ಮಾಡಿವು, ದ್ರಾಕ್ಷಿ ಮಾಡಿವು, ನಿಂಬು ಮಾಡಿವು, ಕೆರಿಬೇವು ಮಾಡಿವು, ವಿದೇಶಿ ಹಣ್ಣಿನ ಗಿಡಗಳು ಮಾಡಿವು. ಏನು ಬೇಕಾದ ಇದು ಇಲ್ಲ ಅನ್ನೋಂಗಿಲ್ಲ ತೋಟದಾಗ. ಮತ್ತೆ 14 ಜಾತಿ ಕೋಳಿ ಸಾಕಿನಿ, 8 ಜಾತಿ ಕುರಿ ಸಾಕಿನಿ, ಎತ್ತ ಎಮ್ಮಿ ಆಕಳು ಸಾಕಾಗಷ್ಟು ತಿಪ್ಪಿ ಗೊಬ್ಬರ ತಯಾರು ಮಾಡ್ತೀವಿ, ರಾಸಾಯನಿಕ ತೋಳಂಗಿಲ್ಲ ಏನು, ಎಲ್ಲಾ ಸಾವಯವ ಕೃಷಿಯೊಳಗ 4 ಮಂದಿ ಬಂದು ಒಕ್ಕಲ್ತನ ನೋಡುವಂಗೈತಿ. ಡೈಲಿ 4-5 ಟೀಮ್ ನಮ್ ತೋಟ ನೋಡಕ್ ಬರ್ತಾರ, ಅವ್ರು ನೋಡಕ್ ಬಂದು ನಮ್ದೆಲ್ಲ ಮಾಡಿದ್ ನೋಡಿದ್ರೆ ನಮ್ಗೆ ಬಹಳ ಸಂತೋಷ ಅನಿಸ್ತದ. ಎಲ್ಲಾ ನಮ್ ಏನಿದ್ ಕೆಲ್ಸ ಬಿಡು ಬಿಟ್ಕಿಂದ್ರ ಮತ್ತೆ ನಾನು ಯಾವಾಗಲೂ ತೋಟ ತೋರಿಸ್ತಾ ಇರ್ತೀನಿ ಮಂದಿಗೆ ಬಂದವ್ರಿಗೆಲ್ಲರಿಗೆ. ಮಂಡ್ಯ, ಮೈಸೂರು, ಶಿವಮೊಗ್ಗ ಹಿಂಗೆಲ್ಲ ಬಹಳ ಜನ ಬರ್ತೈತಿ. ಮತ್ತೆ ಇದೆಲ್ಲ ತೋರಿಸೋದ್ರಿಂದ ನಮಗೂ ಎಲ್ಲಾ ಮನಿ ಮಕ್ಕಳು 7 ಮಂದಿ ಅಣ್ಣ ತಮ್ಮ ಇದ್ದೀವಿ, ಎಲ್ಲಾರು ಕೂಡಿದ್ದೀವಿ. ಎಲ್ಲಾ ಮಕ್ಕಳು ನೌಕರಿ ಬಿಟ್ಟು ಶಾಲಿ ಬಿಟ್ಟು ಎಲ್ಲಾ ಒಕ್ಕಲ್ತನಕ್ ಬಂದಾಗ ಒಕ್ಕಲ್ತನ ಹೆಂಗೈತಿಪ್ಪ ಅಂದ್ರೆ ನಮ್ದು ಒಂದು ಬಂಗಾರದ ಮುಂಚೆ ಸಿನಿಮಾ ನೋಡೋದಿನ ಭಾಗ ಐತಿ. ಇಂತ ಸಂದರ್ಭದೊಳಗ ನನಗೆ ಬಾಗಲಕೋಟೆ ತೋಟಗಾರಿಕೆ ಇಲಾಖೆಯಿಂದ ನನಗೆ ಪ್ರಶಸ್ತಿ ಬಂದಿದ್ದಾಗಿ ಬಹಳ ಸಂತೋಷ ಅನ್ನಿಸ್ತದೆ. ಪ್ರಶಸ್ತಿ ಕೊಟ್ಟವರಿಗೆ ಧನ್ಯವಾದಗಳು. ನನ್ನ ಹೆಸರು ಮಂಜುನಾಥ್ ಅಂತ. ಕೋಲಾರ ಜಿಲ್ಲೆ ಶ್ರೀನಿವಾಸಪುರ ತಾಲೂಕು ತೆರನಳ್ಳಿ ಗ್ರಾಮ, ಒಂದು ಪುಟ್ಟ ಹಳ್ಳಿ ಸರ್ ನಮ್ದು. ಈ ಹಳ್ಳಿಯಲ್ಲಿ ನಾನು ಸಮಗ್ರ ಬೇಸಾಯ ಅಂತ ಕೈಗೊಂಡಾಗ ನಾನು ಎಲ್ಲಾ ತರದ ಹಣ್ಣು ತರಕಾರಿಗಳು ಬೆಳೆಯೋಕೆ ಶುರು ಮಾಡಿದೆ. ನನ್ನಲ್ಲಿರೋ ಅಂತ ಏನ್ ಸಂಪನ್ಮೂಲ ಇದೆ, ಕಡಿಮೆ ವಿಸ್ತೀರ್ಣದಲ್ಲಿ 4-4 ಚಿಲ್ಲರೆ ಎಕರೆಯಲ್ಲಿ ಮಾವುಗಳಲ್ಲಿ 3-4 ವಿಧಗಳು, ತೇಗ, ದಂದ, ಶ್ರೀಗಂಧ, ಟೊಮೆಟೊ ಬೆಳ್ಕೊಳ್ತೀನಿ, ಕ್ಯಾಪ್ಸಿಕಮ್ ಬೆಳ್ಕೊಳ್ತೀನಿ, ಅದ್ರ ಜೊತೆ ಜೊತೆಯಲ್ಲಿ ಹಸು ಸಾಕಾಣಿಕೆ ಇಟ್ಕೊಂಡಿದ್ದೀನಿ. ನಮ್ ಕೆಗಳಲ್ಲಿ ಆಗ್ತಾ ಇದ್ದಂತ ಟ್ರೈನಿಂಗ್ ಗಳನ್ನ ಒಂದೂ ಬಿಡದಂಗೆ ಕಂಪಲ್ಸರಿ ನಾನು ಅಟೆಂಡ್ ಆಗ್ತಾ ಇದ್ದೆ. ಅವುಗಳಿಂದ ತುಂಬಾನೇ ಹೆಲ್ಪ್ ಆಯ್ತು ನನಗೆ. ಮೊದಲಿಗೆ ಪ್ರಶಸ್ತಿ ಬಂದಿರೋದು ಗೋಚರವಾಯ್ತು. ಗೋಚರವಾದಾಗ ಈ ತರ ಬರಬೇಕು ಅಂತ ಇನ್ವೈಟ್ ಮಾಡಿದ್ರು. ಇನ್ವೈಟ್ ಮಾಡಿದಾಗ ನಾವು ರೈಲ್ ಮುಖಾಂತರ ಇಟ್ಕೊಂಡು ಬಾಗಲಕೋಟೆಗೆ ಹೋದ್ವಿ. ಬಾಗಲಕೋಟೆ ಹೋದಾಗ ಅಲ್ಲಿ ಊಟದ ವ್ಯವಸ್ಥೆ ಆಗ್ಲಿ, ರೂಮ್ ವ್ಯವಸ್ಥೆ ಆಗ್ಲಿ, ಅಲ್ಲಿ ನಮ್ಗೆ ಸತ್ಕರಿಸಿದಂತ ಸನ್ಮಾನಗಳಾಗ್ಲಿ ತುಂಬಾನೇ ಖುಷಿ ತಂತು. ಮತ್ತೆ ಅವರು ನೀಡಿದ ಪುರಸ್ಕಾರ ಹಾಗೂ ಅಲ್ಲಿ ನಡೆದಂತ ಕೃಷಿ ಮೇಳ ತುಂಬಾ ಸಂತೋಷಕರವಾಗಿತ್ತು, ರೈತರಿಗೆ ತುಂಬಾ ಲಾಭದಾಯಕವಾಗಿತ್ತು. ಪ್ರಶಸ್ತಿ ಸಿಕ್ಕಿದಕ್ಕೆ ಈ ಜಿಲ್ಲಾವಾರು ಪ್ರದೇಶದಲ್ಲಿ ಅತಿ ಹೆಚ್ಚು ರೈತರಿರೋ ಕಾರಣಕ್ಕಾಗಿ ನಾನು ಒಂದು ಸಮಗ್ರ ಕೃಷಿ ಮಾಡಿಕೊಂಡು ಅಧಿಕ ಲಾಭ ಪಡಿತಾ ಇರೋದ್ರಿಂದ, ಉತ್ತಮ ಬೆಳೆ ಉತ್ತಮ ಫಲ ತೋಟಗಳಲ್ಲಿ ನೀಡ್ತಾ ಇರೋದ್ರಿಂದ ತುಂಬಾನೇ ಖುಷಿ ಬಂದಿದೆ. ಈಗ ಜಿಲ್ಲೆಯ ಎಲ್ಲಾ ರೈತರು ನಮ್ಮ ತೋಟಕ್ಕೆ ತಿರುಗಿಡೋ ರೀತಿಯಲ್ಲಾಗಿದೆ. ನನಗಂತೂ ತುಂಬಾ ಖುಷಿಯಾಗಿದೆ. ಮೇಳದ ಎರಡನೇ ದಿನ ಭಾನುವಾರ ಅತಿ ಹೆಚ್ಚು ಜನ ತೋಟಗಾರಿಕಾ ಮೇಳಕ್ಕೆ ಸಾಕ್ಷಿಯಾದರು. ಮೇಳದ ಎರಡನೇ ದಿನ ಎರಡು ತಾಂತ್ರಿಕ ಗೋಷ್ಠಿಗಳು ನಡೆದವು. ಮೊದಲ ಗೋಷ್ಠಿಯಲ್ಲಿ ತೋಟಗಾರಿಕಾ ಬೆಳೆಗಳಲ್ಲಿ ಕೃತಕ ಬುದ್ದಿಮತ್ತೆಯ ಬಳಕೆ, ಈ ವಿಷಯದ ಕುರಿತು ಡಾ ಗೌತಮ್ ಶಿಗ್ಗಾಂವ್ಕರ್, ಫೌಂಡರ್ ಆಫ್ HAEGL ಟೆಕ್ನಾಲಜೀಸ್ ಪ್ರೈವೇಟ್ ಲಿಮಿಟೆಡ್ ಇವರು ಮಾಹಿತಿಯನ್ನ ನೀಡಿದರು. ಇಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಯಾಕೆ ಬರುತ್ತೆ ಅಂದ್ರೆ, ನಾವು ಮೇಜರ್ ಪ್ರಾಡಕ್ಟ್ಸ್ ನೋಡಿದ್ದಂದ್ರೆ ಇವತ್ತಿಗೆ ಕರೆಂಟ್ ಸಮಯ ಅರೌಂಡ್ 20% ಆಫ್ ದ ಫಾರ್ಮರ್ಸ್ ಆರ್ ಅಡಾಪ್ಟಿಂಗ್ ಟೆಕ್ನಾಲಜಿ, ಯುಟಿಲೈಸ್ ಮಾಡ್ತಾ ಇದ್ದಾರೆ ಇವತ್ತಿಗೆ ಟೆಕ್ನಾಲಜೀಸ್ ನ. ಅದ್ರಲ್ಲಿ ಮೇಜರ್ ಪ್ರಾಡಕ್ಟ್ ಬಂದ್ಬಿಟ್ಟು IoT ವೆದರ್ ಸ್ಟೇಷನ್ಸ್. IoT ವೆದರ್ ಸ್ಟೇಷನ್ಸ್ ಅಂದ್ರೆ ಏನು? ಇಟ್ ಇಸ್ ಸೆನ್ಸರ್ಸ್. ಸಮಯ ಅರೌಂಡ್ 7-8 ಸೆನ್ಸರ್ಸ್ ನ ಕ್ಲಬ್ ಮಾಡಿ ಬರ್ತಿರೋ ಡೇಟಾನ ಕ್ಲೌಡ್ ಗೆ ಪುಷ್ ಮಾಡಿ ಆ ಡೇಟಾನ ಅನಲೈಸ್ ಮಾಡಿ ಫೀಲ್ಡ್ ಅಲ್ಲಿ ಏನಾಗಬೇಕು, ಫಾರ್ ಎಕ್ಸಾಂಪಲ್ ಇರಿಗೇಷನ್, ಲಾಸ್ಟ್ 1 ಇಯರ್ ಅಥವಾ 2 ಇಯರ್ಸ್ ಡೇಟಾ ತಗೊಂಡ್ಬಂದು ನೆಕ್ಸ್ಟ್ 7 ಡೇಸ್ ಗೆ ಏನಾಗುತ್ತೆ, ಯಾವ ರೀತಿ ಟೆಂಪರೇಚರ್ ಇದೆ, ಯಾವ ರೀತಿ ವಾಟರಿಂಗ್ ಆಗಬೇಕು. ಇದರಲ್ಲಿ ಏನಿಲ್ಲ ಅಂದ್ರೆ 8-9 ಸೆನ್ಸರ್ಸ್ ಬರುತ್ತೆ. ಮೇಜರ್ ಫಸ್ಟ್ ಬರೋದೇ ಸಾಯಿಲ್ ಸೆನ್ಸರ್ಸ್. ಒಂದು ಸ್ಟಾರ್ಟ್ ಪಾಯಿಂಟ್, ಇನ್ನೊಂದು ಎಂಡ್ ಪಾಯಿಂಟ್ ಗೆ ಕನೆಕ್ಟ್ ಮಾಡಿ ಸಾಯಿಲ್ ಅಲ್ಲಿ ಏನ್ ಮಾಯಿಶ್ಚರ್ ಇದೆ, ಎಷ್ಟು ವಾಟರ್ ಲೆವೆಲ್ ಇದೆ, 3 ಬೇರೆ ಲೆವೆಲ್ಸ್ ಅಲ್ಲಿ ಅವರು ಮೆಷರ್ ಮಾಡ್ತಾರೆ. ಸೊ ಅಲ್ಲಿ ಏನಾಗುತ್ತೆ ಅಂದ್ರೆ ಫಸ್ಟ್ ಲೆವೆಲ್ ಅಲ್ಲಿ ಎಷ್ಟು ವಾಟರ್ ರೀಚ್ ಆಗಿದೆ, ಎಟ್ ದ ಎಂಡ್ ಪಾಯಿಂಟ್ ಎಷ್ಟು ವಾಟರ್ ರೀಚ್ ಆಗಿದೆ, ಬರುವಂತ ಮುಂದಿನ 7 ದಿನಕ್ಕೆ ಎಷ್ಟು ವಾಟರಿಂಗ್ ಮಾಡಬೇಕು, ಎಷ್ಟು ಪೆಸ್ಟಿಸೈಡ್ ಸ್ಪ್ರೇ ಮಾಡಬೇಕು. ಇದರಿಂದ ಏನಾಗುತ್ತೆ ಅಂದ್ರೆ ಇರಿಗೇಷನ್ ಮೇಜರ್ ಚಾಲೆಂಜ್ ಸಾಲ್ವ್ ಆಗುತ್ತೆ. ಸುಮ್ನೆ ವಾಟರ್ ಮಾಡೋದಕ್ಕಿಂತ ಕ್ರಾಪ್ ಅಲ್ಲಿ ಏನ್ ಪ್ರಾಬ್ಲಮ್ ಇದೆ, ಸೊ ಎಷ್ಟು ವಾಟರಿಂಗ್ ಆಗಬೇಕು ಅಷ್ಟು ಅದನ್ನ ಟಾರ್ಗೆಟ್ ಮಾಡ್ತಾರೆ. ಅದಾದ್ಮೇಲೆ ಇದರಲ್ಲಿ ಲಕ್ಸ್ ಸೆನ್ಸರ್ಸ್ ಅಂತ ಇದೆ, ದಟ್ ಇಸ್ ಫೋಟೋವೋಲ್ಟಾಯಿಕ್, ನಿಮಗೆ ಎಷ್ಟು ಲೈಟ್ ಎನರ್ಜಿ ಬರ್ತಾ ಇದೆ, ಅಂಡ್ ಮೇಜರ್ಲಿ ಯೂಸ್ಡ್ ಇನ್ ಟು ಗ್ರೀನ್ ರೂಮ್ಸ್. ಇದರಿಂದ ಎಷ್ಟು ಎನರ್ಜಿ ಬರ್ತಾ ಇದೆ ಅದ್ರ ಪ್ರಕಾರ ನಾವು ಕ್ರಾಪ್ಗೆ ಏನ್ ಟ್ರೀಟ್ಮೆಂಟ್ ಕೊಡಬೇಕು ಅನ್ನೋದನ್ನು ಟೆಸ್ಟ್ ಮಾಡಬಹುದು. ಅದಾದ್ಮೇಲೆ ಬರೋದು ವೆದರ್ APIs, ಮುಂದಿನ 7 ದಿನಗಳಲ್ಲಿ ಏನಾಗುತ್ತೆ ಕ್ರಾಪ್ಗೆ, ಸೊ ಹೆಂಗೆ ಹೆಂಗೆ ನಾವು ಇದಕ್ಕೆ ಟ್ರೀಟ್ಮೆಂಟ್ಸ್ ಕೊಡ್ತಾ ಹೋಗಬೇಕು. ಅಂಡ್ ಫಾರ್ ಎಕ್ಸಾಂಪಲ್ ನಿಮ್ಮ ಇವತ್ತಿನ ಸೀಡಿಂಗ್ ಇಂದ ತಗೊಂಡು ಹಾರ್ವೆಸ್ಟಿಂಗ್ ತನಕ ಏನೇನು ಮಾಡಬೇಕು, ನೀವು ಏನೇನು ಪ್ರೊಸೀಜರ್ಸ್ ಕ್ಯಾಲ್ಕುಲೇಟ್ ಮಾಡಬೇಕು ಅನ್ನೋದಕ್ಕೆ ಅಲ್ಗಾರಿಥಮ್ಸ್ ಇದೆ. ಸೊ ದಟ್ ಈಸ್ ಇಂಟರ್ನೆಟ್ ಆಫ್ ಥಿಂಗ್ಸ್. ನಿಮ್ಮ ಸೆನ್ಸರ್ಸ್ ಕಡೆಯಿಂದ ಏನ್ ಡಾಟಾ ಬರುತ್ತೆ, ಬಂದಿರೋ ಡೇಟಾನ ಅನಲೈಸ್ ಮಾಡಿ ರೈತರಿಗೆ ಏನ್ ಫೀಡ್ಬ್ಯಾಕ್ಸ್ ಕೊಡಬೇಕು ಅನ್ನೋದೇ ಮೇಜರ್ ಚಾಲೆಂಜ್. ಅದಕ್ಕೆ ದಿಸ್ ಪ್ರಾಡಕ್ಟ್ ಇಸ್ ಗೋಯಿಂಗ್ ವೆರಿ ಗುಡ್. ಇಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಯಾಕೆ ಬರುತ್ತೆ ಅಂದ್ರೆ, ನಾವೇನ್ ಮಾಡ್ತೀವಿ ಫೀಲ್ಡ್ ಅಲ್ಲಿ ಇಂಡಿವಿಜುವಲ್ ಆಗಿ ಯಾರು ಫಾರ್ಮರ್ಸ್ ಹೋಗಿ ಸ್ಕ್ಯಾನ್ ಮಾಡಕ್ ಆಗಲ್ಲ ಎಲ್ಲಾ ಕ್ರಾಪ್ಸ್ ನ. ಈ ಡಿವೈಸ್ ಏನ್ ಮಾಡುತ್ತೆ ಅಂದ್ರೆ ಎವ್ರಿ ಕ್ರಾಪ್ ನ ಸ್ಕ್ಯಾನ್ ಮಾಡುತ್ತೆ, ಅದ್ರಲ್ಲಿ ಏನ್ ಡಿಸೀಸ್ ಇದೆ, ಏನ್ ಪೆಸ್ಟ್ ಇದೆ, ಅದಕ್ಕೆ ಯಾವ ತರ ಔಷಧಿ ಹೊಡಿಬೇಕು, ಯಾವ ತರ ಟ್ರೀಟ್ಮೆಂಟ್ಸ್ ಕೊಡಬೇಕು ಅನ್ನೋದು ಈ ಡಿವೈಸ್ ಮುಖಾಂತರ ಆಗುತ್ತೆ. ಸೊ ದಟ್ ಈಸ್ ವೇರ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇಸ್ ಇನ್ವಾಲ್ವ್ ಅಂತ ಹೇಳ್ಬಹುದು. ಸೊ ಈ ಮಷೀನ್ ಸಮಯ ಅರೌಂಡ್ 7-8 ಇಯರ್ಸ್ ಇಂದ ಬಿಲ್ಡ್ ಆಗಿದೆ, ಮಾರ್ಕೆಟ್ ಅಲ್ಲಿ ತುಂಬಾ ಚೆನ್ನಾಗಿ ಹೋಗ್ತಾ ಇದೆ, ಮೇಜರ್ ಕ್ರಾಪ್ಸ್ ಗೆ ಅವ್ರು ಬಿಲ್ಡ್ ಮಾಡಿದ್ದಾರೆ. ಪ್ರಾಬ್ಲಿ ಯೂಟಿಲೈಸ್ ಮಾಡಿದ್ರೆ ನಿಮಗೆ ಸ್ಪ್ರೇಯಿಂಗ್ ಚಾಲೆಂಜಸ್ ಮಾಡ್ಕೊಬಹುದು, ವೀಡಿಂಗ್ ಮಾಡ್ಕೊಬಹುದು, ಅದಾದ್ಮೇಲೆ ಐಡೆಂಟಿಫಿಕೇಶನ್ ಸ್ಪ್ರೇಯಿಂಗ್ ಆಫ್ ಪೆಸ್ಟಿಸೈಡ್ ಕೆನ್ ಬಿ ರಿಡ್ಯೂಸ್ಡ್. ಮೇನ್ ಪರ್ಪಸ್ ಬಂದ್ಬಿಟ್ಟು ಅಗ್ರಿಕಲ್ಚರ್, ಫಾರ್ಮರ್ಸ್ ಗೆ ಟೆಕ್ನಾಲಜಿ ಯುಟಿಲೈಸ್ ಮಾಡಿ ಹೆಂಗೆ ನಿಮ್ಮ ಫೀಲ್ಡ್ ಅಲ್ಲಿ ವಿದ್ ಇನ್ 1 ಎಕರ್ 2 ಎಕರ್ ಅಲ್ಲಿ ಜಾಸ್ತಿ ಇನ್ಕಮ್ ಹೆಂಗ್ ಬರಬೇಕು, ರೆವಿನ್ಯೂಸ್ ಹೆಂಗ್ ಬರಬೇಕು ಅನ್ನೋದನ್ನ ಮೇನ್ ಆಗಿ ಫೋಕಸ್ ಮಾಡ್ತಾ ಇದೀವಿ. ಎರಡನೇ ಗೋಷ್ಠಿಯಲ್ಲಿ ತೋಟಗಾರಿಕೆಯಲ್ಲಿ ಜೈವಿಕ ಕೀಟನಾಶಕಗಳ ಬಳಕೆ, ಈ ವಿಷಯದ ಕುರಿತು ಡಾಕ್ಟರ್ ವಿಐ ಬೆನಗಿ, ನಿವೃತ್ತ ಕುಲಪತಿಗಳು, ಕೃಷಿ ವಿಶ್ವವಿದ್ಯಾಲಯ ಧಾರವಾಡ ಇವರು ಮಾಹಿತಿಯನ್ನು ಹಂಚಿಕೊಂಡರು. ರೋಗ ಆಗಲಿ ಕೀಡಾಗಲಿ ಹತೋಟಿ ಮಾಡಬೇಕಾದ್ರೆ ಮೊದಲಾದ ರೋಗ ಬರಲಾರ್ದಂಗ ನಾವು ಮಾಡಬೇಕು. ಅಂದ್ರೆ ನಾವು ಬೇಸಾಯದ ಪದ್ಧತಿಗಳನ್ನು ಹೇಳ್ತೀವೋ ಆ ಬೇಸಾಯ ಪದ್ಧತಿ ಮಾಡಿದ ಮೇಲೆ ರೋಗ ಅಥವಾ ಕೀಡ ಎಷ್ಟು ಮಟ್ಟಿಗೆ ಐತೆ ಅಂತಕ್ಕಂತ ನಾವು ಮೊದಲ ಏನಪ್ಪಾ ನೋಡಬೇಕೈತಿ. ಒಮ್ಮಿಗೆ ಯಾವ್ದಾರ ಒಂದು ರೋಗ ಕೀಡಿ ಬಂದ ಕೂಡ ಔಷಧ ಸ್ಪ್ರೇ ಮಾಡಕ್ ಹೋಗ್ಬಾರ್ದು. ಮುಂದೆ ಮೂರನೇ ಹಂತ ಅಂದ್ರೆ ಏನಪ್ಪಾ ಅಂದ್ರೆ ಮೆಕ್ಯಾನಿಕ್ ಆರ್ ಫಿಸಿಕಲ್ ಆರ್ ನ್ಯಾಚುರಲ್ ಮೆಥಡ್, ನೈಸರ್ಗಿಕವಾಗಿ ಇದನ್ನ ಹತೋಟಿ ಮಾಡಬಹುದು ಅಂತಕ್ಕಂತ ವಿಚಾರ ಮಾಡಬೇಕು. ಅದು ದಾಟಿತಂದ್ರೆ ಜೈವಿಕ ಹತೋಟಿ ಮಾಡಬೇಕು. ಜೈವಿಕ ಹತೋಟಿನೂ ಆಗ್ಲಿಕ್ಕಂದ್ರೆ ಲಾಸ್ಟ್ ರಾಸಾಯನಿಕ ಬಾಣ ಬಿಡಬೇಕಾಗತ್ತೆ. ಇದು ನಮ್ಮ ಫಂಡಮೆಂಟಲ್ ಕಂಟ್ರೋಲ್ ಆಫ್ ಎನಿ ಪೆಸ್ಟ್ ಅಂಡ್ ಡಿಸೀಸಸ್, ರೋಗ ಆಗಲಿ ಕೀಟ ಆಗಲಿ ಹತೋಟಿ ಮಾಡತಕ್ಕಂತ ಒಂದು ವಿಧಾನ. ಈಗ ಮಾರ್ಕೆಟ್ ದಲ್ಲಿ ಪೆಸ್ಟಿಸೈಡ್ಸ್ ಅಂತ ಬರ್ತಾವ ಅಂದ್ರೆ ಪಿಡಿ ನಾಶ ಕೀಟನಾಶಕಗಳು ಏನಪ್ಪಾ ಅಂದ್ರೆ ಕೀಟನಾಶಕ ಇರಬಹುದು ಅಥವಾ ಬ್ಯಾಕ್ಟೀರಿಯನ್ನು ಸಾಯಿಸತಕ್ಕಂಥ ಔಷಧ ಇರಬಹುದು, ಅಕ್ಯಾರಿಸೈಡ್ಸ್ ಅಂದ್ರೆ ನುಸಿ ನಾಶಕ ಇರಬಹುದು, ಮತ್ತು ಜಂತು ನಾಶಕ ನೆಂಬಟಿಸೈಡ್ಸ್ ಇರಬಹುದು, ಕಳೆನಾಶಕ ಇರಬಹುದು, ಶಿಲೀಂಧ್ರ ನಾಶಕಗಳು, ಇವಕ್ಕೆಲ್ಲ ಕಾಮನ್ಲಿ ಇವಕ್ಕೆಲ್ಲ ನಾವು ಏನಪ್ಪಾ ಅಂದ್ರೆ ಪೀಡನಾಶಕಗಳು ಅಂತ ಹೇಳ್ತೀವಿ. ನಿಮ್ಗೆಲ್ಲ ಗೊತ್ತಿರಬೇಕು, ಒಂದು ಸೈಂಟಿಫಿಕ್ ಸರ್ವೆ ಪ್ರಕಾರ ನಮ್ಮ ಭಾರತದಲ್ಲಿ 44% ಜನರು ಒಂದಿಲ್ಲ ಒಂದು ರೀತಿಯಿಂದ ಪೆಸ್ಟಿಸೈಡ್ಸ್ ಬಗ್ಗೆ ಇಂಜುರಿ ಅಂದ್ರೆ ಪೆಸ್ಟಿಸೈಡ್ಸ್ ಇಂದ ಅವರಿಗೆ ಆರೋಗ್ಯದ ಮೇಲೆ ಬಹಳಷ್ಟು ಪ್ರಭಾವ ಆಗೈತೆ ಅಂತ ಸಂಶೋಧನಾ ಮಾಹಿತಿ ಹೇಳ್ತೈತಿ. ಆ ಒಂದು ಕೀಟನಾಶಕ ನಾವು ಪದೇ ಪದೇ ನಾವು ಉಪಯೋಗ ಮಾಡಿದ್ರೆ ಅಂದ್ರೆ ಮಾನವನ ಮೇಲೆ ಏನು ಪರಿಣಾಮ ಆಗತ್ತೆ ಅಂತಕ್ಕಂತ ತಮಗೆಲ್ಲ ಗೊತ್ತಿದೈತಿ. ಅಸ್ತಮ ಆಗತಿ, ಅನಿಮಿಯಾ ಆಗತಿ, ಲಿವರ್ ಡ್ಯಾಮೇಜ್ ಆಗತಿ, ಕಿಡ್ನಿ ಸ್ಟೋನ್ ಆಗತಿ, ಎಲ್ಲ ಏನೇನು ಬರಲಾರದಂತ ರೋಗಗಳು ಬರೋ ಕಾರಣ ಅಂದ್ರೆ ಇದಕ್ಕೆ ಬಹಳಷ್ಟು ಉಪಯೋಗ ಮಾಡತಕ್ಕಂತ ರಸಾಯನಗಳು. ನಮ್ಮ ಭಾರತ ದೇಶದಲ್ಲಿ ಕಾಯಿಪಲ್ಯ ಇರುವುದು ಕೇವಲ 4%, 100 ಎಕರೆದಲ್ಲಿ 4 ಎಕರೆ ಕಾಯಿಪಲ್ಯ ಐತಿ. ಆದ್ರೆ ನಾವು ಔಷಧ ಎಷ್ಟು ಉಪಯೋಗ ಮಾಡ್ತೀವಿ, ಒಂದು 100 ಕೆಜಿ ಒಳಗೆ 14 ಕಿಲೋದಷ್ಟು ಔಷಧಗಳು ನಾವು ಕಾಯಿಪಲ್ಯ ಉಪಯೋಗ ಮಾಡ್ತೀವಿ. ದೇವರು ಕೊಟ್ಟಿರತಕ್ಕಂತ ವರ ಅಂದ್ರೆ ಒಂದು ಬೇವಿನ ಗಿಡ, ರೈತನ ಸ್ನೇಹಿ ಗಿಡ ಇದು. ನಾವು ಬೇವಿನ ಬೀಜಗಳನ್ನ ಆಯ್ಕೆ ಮಾಡಿಸಿಂದ ನಾವು ರೈತರು ಹೇಳ್ತೀವಿ, ಎಲ್ಲಾರು ರೈತರಿಗೆ ಒಂದು ಕೊಡ ನೀರು ಒಯ್ಯರಿ, ಒಂದು ಬೊಗಾಣಿದಷ್ಟು ಸಗಣಿ ಒಯ್ಯರಿ, ಸಗಣಿ ಹೋದ ಅಲ್ಲಿ ಹೋಗಿ ನಿಮ್ ಬೇವಿನ ಗಿಡದ ಕೆಳಗೆ ಸಾರಿಸಿ ಬರ್ರಿ. ಮುಂದೆ ಅವೆಲ್ಲ ಬೇವಿನ ಬೀಜಗಳು ತಪ್ಪಲುಗಳು ಎಲ್ಲ ಅಲ್ಲೇ ಬೀಳ್ತಾವು, ಅವನ್ನೆಲ್ಲ ಮುಂದೆ ಕಟ್ಟಿ ಕಸಬಾರಿಗೆ ಆರಿಸ್ಕೊಂಡು ತಂದಿಂದ ಬಿಸಿಲಾಗ ಒಂದ್ 2 ದಿವಸ ಒಣ ಹಾಕಿ ನಿಮ್ಮ ಡಾಂಬರ್ ರೋಡ್ ಮೇಲೆ ಒಂದ್ 2 ದಿವಸ ಹಾಕ್ರಿ. ತಣ್ಣಿನ ತಾಣ ಬೇವಿನ ಹಿಂಡಿ ತಯಾರಾಗತಿ, ಔಷಧ ತಯಾರು ಮಾಡಿಕೊಂಡು ಬೇವಿನ ಬೀಜ ತಗೊಳ್ಳಿ, ಔಷಧ ತಯಾರು ಮಾಡ್ರಿ. ಇದು ನೀವು ಮಾಡತಕ್ಕಂತ ಉಪಾಯ ಐತಿ. ಇದನ್ನ ಎಲ್ಲ ರೈತರು ರೈತ ಮಹಿಳೆಯರು ಇದನ್ನ ಮಾಡಿರ ಬಹಳ ಒಳ್ಳೇದಾಗತಿ. ಬೇವಿನ ಹಿಂಡಿ ಸಿಗತೈತಿ, ಔಷಧ ಸಿಗತೈತಿ, ಇದು ಕೀಟನಾಶಕ ಆಗತಿ, ರೋಗನಾಶಕನೂ ಆಗತಿ. ತೋಟಗಾರಿಕೆಯ ಮೇಳದ ಕೊನೆಯ ದಿನ ಅಂದರೆ 23/12/2024 ಕಾರ್ಯಕ್ರಮದ ವೇದಿಕೆಯ ಮೇಲೆ ಶ್ರೀ ಚೌಧರಿ ಚರಣ್ ಸಿಂಗ್ ರವರ ಭಾವಚಿತ್ರಕ್ಕೆ ಜ್ಯೋತಿ ಬೆಳಗಿ ಪುಷ್ಪಾರ್ಚನೆ ಮಾಡುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ಕೊಡಲಾಯಿತು. ನಂತರ ಕುಲಪತಿಗಳಾದ ಡಾ ವಿಷ್ಣುವರ್ಧನ ಅವರು ರೈತ ದಿನಾಚರಣೆಯ ನುಡಿ ನಮನ ಸಲ್ಲಿಸಿದರು. ಈ ಬಾರಿಯ ಮೇಳದಲ್ಲಿ ಪೌಷ್ಟಿಕತೆಗಾಗಿ ತೋಟಗಾರಿಕಾ ಬೆಳೆಗಳು, ಸಸ್ಯ ಸಂರಕ್ಷಣೆಯಲ್ಲಿ ಡ್ರೋನ್ಗಳ ಬಳಕೆ, ತೋಟಗಾರಿಕೆಯಲ್ಲಿ ನಿಖರ ಬೇಸಾಯ, ಸಿರಿಫಲಗಳ ಪ್ರಾತ್ಯಕ್ಷಿಕೆ, ಫಲ ಪುಷ್ಪ ಪ್ರದರ್ಶನ, ಸಾವಯವ ಹಾಗೂ ನೈಸರ್ಗಿಕ ಕೃಷಿ ಮಾಹಿತಿ, ಕೃಷಿಯಲ್ಲಿ ಡಿಜಿಟಲ್ ಆಪ್ಗಳ ಬಳಕೆ, ಕೃಷಿ ಯಂತ್ರೋಪಕರಣಗಳ ಪ್ರದರ್ಶನ ಗಮನ ಸೆಳೆದವು. ಈ ಬಾರಿಯ ತೋಟಗಾರಿಕಾ ಮೇಳದಲ್ಲಿ ವಿವಿಧ ತರಕಾರಿ ಬೆಳೆಗಳಲ್ಲಿ ಒಟ್ಟು 31 ಬೆಳೆಗಳ 82 ತಳಿಗಳನ್ನು ಒಳಗೊಂಡ ಪ್ರಾತ್ಯಕ್ಷಿಕೆಗಳು, ವಿವಿಧ ಹೂವಿನ ಬೆಳೆಗಳು, ತೋಟಪಟ್ಟಿ, ಮಸಾಲೆ, ಔಷಧಿ, ಸುಗಂಧಿ ದ್ರವ್ಯ ಮತ್ತು ವಿವಿಧ ಹಣ್ಣುಗಳು, ಜೊತೆಗೆ ಸೆಕ್ಟರ್ 70ರಲ್ಲಿ ಒಟ್ಟು 22 ದ್ರಾಕ್ಷಿ ತಳಿಗಳ ತಾಕುಗಳನ್ನು ಪ್ರದರ್ಶನಕ್ಕೆ ಇಡಲಾಗಿತ್ತು. ಈ ಬಾರಿಯ ಮೇಳದಲ್ಲಿ ತಾಂತ್ರಿಕ ಸಲಹಾ ಕೇಂದ್ರ, ಶ್ವಾನ ಮತ್ತು ಮತ್ಸ್ಯ ಪ್ರದರ್ಶನ ಗಮನ ಸೆಳೆದವು. ನನ್ನ ಹೆಸರು ಶೋಯಬ್ ಖಾನ್ ಮಡಿವಲೆ. ನಾ ಇದ ಮತ್ಸ್ಯ ಪ್ರದರ್ಶನ ಒಂದು 7 ವರ್ಷ ಅವಾಗಿಂದ ಮಾಡ್ತಾ ಇರೋದು. ಇಲ್ಲಿ ತಂದಿದ್ದು ಒಂದು 40 ವೆರೈಟಿ ಮೀನ್ ಐತ್ರಿ. ಅದರಲ್ಲಿ ಎಲ್ಲ ಶೋ ಮೀನ್ ಆರ್ನಮೆಂಟಲ್, ಅದರಲ್ಲಿ ಅಗ್ರೆಸಿವ್ ಸಾಫ್ಟ್ ಎಲ್ಲ ಪ್ರಕಾರನೂ ಇರ್ತೈತ್ರಿ. ಸಣ್ಣ ದೊಡ್ಡ ಎಲ್ಲ ತರ ವೆರೈಟೀಸ್ ಅದಾವ ಇದರಲ್ಲಿ. ಜನರ ಪ್ರತಿಕ್ರಿಯೆ ಹೆಂಗದ? ರೆಸ್ಪಾನ್ಸ್ ತುಂಬಾ ಚೆನ್ನಾಗಿ ಬಂದಿದ್ರೆ. ಅವ್ರಿಗೆ ಇದು ಆರ್ನಮೆಂಟಲ್ ಫಿಶ್ ಬಹಳ ಇಷ್ಟ ಇರ್ತೈತ್ರಿ. ಅದೇಸ್ಕರ ಇದು ಎಕ್ಸಿಬಿಷನ್ ಮೀನುಗಾರಿಕೆ ಇಲಾಖೆದಿಂದ ಮಾಡ್ತಾ ಇರ್ತದೆ. ಸಬ್ಸಿಡಿ ಎಲ್ಲ ಸ್ಕೀಮ್ಸ್ ನಿಮ್ಗೆ ಇದ್ರ ಮೇಲೆ ಸಿಗ್ತಾ ಇದ್ರಿ. ತಿನ್ನೋದು ಮೀನ್ಗೆ ಎಲ್ಲ ಸ್ಕೀಮ್ಸ್ ಇರ್ತಾವ, ಅದ ಮೀನುಗಾರಿಕೆ ಇಲಾಖೆಲಿ ಇನ್ಫಾರ್ಮೇಶನ್ ನಿಮ್ಗೆ ಸಿಗ್ತದೆ. ಮೇಳದ ಕೊನೆಯ ದಿನ ಅನೇಕ ಶಾಲೆಯ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಶಾಲಾ ಕಾಲೇಜಿನಿಂದ ಆಗಮಿಸಿ ತೋಟಗಾರಿಕಾ ಮೇಳಕ್ಕೆ ಮೆರಗು ತಂದರು. ನಮಸ್ಕಾರ, ನನ್ನ ಹೆಸರು ರೇವತಿ ನಿವಲಗಿ ಅಂತ. ನಾವು ವಿಜಯಪುರ ಅಕ್ಕ ಮಹಾದೇವಿ ಯೂನಿವರ್ಸಿಟಿಯಿಂದ ಬಂದಿರೋದು. ಇಲ್ಲಿ ಎಲ್ಲಾ ತರ ವೆರೈಟಿಯನ್ನ ಯಾವ ರೀತಿ ಮಾಡಿದ್ದಾರೆ ಅಂತ ನಾವು ನೋಡ್ಕೊಂಡಿದ್ದೀವಿ. ಮತ್ತೆ ಇಲ್ಲಿ ನೋಡಕ್ ತುಂಬಾ ವೆರೈಟಿ ಸಿಗ್ತಾ ಇದೆ ನಮ್ಗೆ. ಇಷ್ಟೊಂದು ವೆರೈಟಿನ ನಾವು ಎಲ್ಲೂ ನೋಡಕ್ಕಾಗಿಲ್ಲ. ಇಲ್ಲಿ ಬಂದಿದ್ದು ನಾವು ಬಾಟ್ನಿ ಸ್ಟೂಡೆಂಟ್ಸ್, ಬಾಟ್ನಿ ಸ್ಟೂಡೆಂಟ್ಸ್ ಆಗಿರೋದ್ರಿಂದ ಇಲ್ಲಿ ಎಲ್ಲಾ ವೆರೈಟೀಸ್ ಇಂಪಾರ್ಟೆನ್ಸ್ ಮತ್ತೆ ಯಾವ ಕಾಲಮಾನಕ್ಕೆ ಯಾವ್ಯಾವ ತರ ಬೆಳೆಯುತ್ತೆ ಅಂತ ನಾವು ತಿಳ್ಕೊಳಕ್ ಬಂದಿದ್ವಿ. ಈ ಬಾಗಲಕೋಟೆ ಮೇಳಕ್ಕೆ ನಾವು ಫಸ್ಟ್ ಟೈಮ್ ಬಂದಿರೋದು. ಹೂಗಳಲ್ಲಿ ತುಂಬಾ ವೆರೈಟಿ ಇದ್ವಿ, ಮತ್ತೆ ಎಲ್ಲಾ ವೆರೈಟಿ ಹೂಗಳನ್ನ ನಾವು ಯಾವ್ಯಾವ ಫಂಕ್ಷನ್ ಹೆಂಗ ಅಲಂಕಾರ ಮಾಡಬೇಕು, ಡೆಕೋರೇಟಿವ್ ಪರ್ಪಸ್ ಆಗ್ಲಿ, ಮತ್ತೆ ಯಾವ ರೀತಿ ನಮಗೆ ಯೂಸ್ ಆಗತ್ತೆ ಅದನ್ನೆಲ್ಲ ನಾವು ನೋಡ್ತೀವಿ. ಮತ್ತೆ ದೇವರ ಪೂಜೆಗಾದ್ರೂ ಯೂಸ್ ಮಾಡ್ಲಾಕಾಗ್ತು. ಸಭೆ ಸಮಾರಂಭಗಳಲ್ಲಿ ಹೇಗ್ ಮಾಡಬೇಕು, ಮತ್ತೆ ವೆರೈಟಿ ಆಫ್ ಫ್ಲವರ್ಸ್ ಅನ್ನ ಇಲ್ಲಿ ನೋಡ್ಲಾಕ ಸಿಗತ್ತೆ ಅನ್ಸತ್ತೀನಿ. ಅಷ್ಟೇ ಅಲ್ಲದೆ ರಾಜ್ಯದ ವಿವಿಧ ಮೂಲಗಳಿಂದ ರೈತರು ತಾವು ಬೆಳೆದ ಅನೇಕ ಬೆಳೆಗಳನ್ನು ಮಳಿಗೆಯಲ್ಲಿ ಪ್ರದರ್ಶನ ಮಾಡಿದರು. ಅನೇಕ ಯಂತ್ರೋಪಕರಣಗಳು ಸೇರಿದಂತೆ ಅನೇಕ ಕೃಷಿ ಪರಿಕರಗಳು ನೋಡುಗರ ಗಮನ ಸೆಳೆದವು. 13ನೇ ತೋಟಗಾರಿಕಾ ಮೇಳದಲ್ಲಿ ವಿಷಯಾಧಾರಿತ ಸಮುಚ್ಚಯಗಳು ನೋಡುಗರ ಮನಸೂರೆಗೊಳಿಸಿದವು. ಅದರಲ್ಲಿ ವಿಶೇಷವಾಗಿ ದಾಳಿಂಬೆ ಬೆಳೆಯ ಸಮುಚ್ಚಯ, ದ್ರಾಕ್ಷಿ ಬೆಳೆಯ ಸಮುಚ್ಚಯ, ಬಯೋಚಾರ್ ಸಮುಚ್ಚಯ, ಮೈಕ್ರೋಗ್ರೀನ್ಸ್ ತಂತ್ರಜ್ಞಾನ, ಡಿಜಿಟಲ್ ತೋಟಗಾರಿಕೆ ತಂತ್ರಜ್ಞಾನಗಳ ಸಮುಚ್ಚಯ ವಿಶೇಷವಾಗಿದ್ದವು. ಇನ್ನು ವಿಶ್ವವಿದ್ಯಾಲಯವು ಸಾರ್ವಜನಿಕ ಹಾಗೂ ರೈತರ ಅನುಕೂಲಕ್ಕಾಗಿ ಒಂದೇ ಸೂರಿನಡಿ ವಿಶ್ವವಿದ್ಯಾಲಯದಲ್ಲಿ ಉತ್ಪಾದಿಸಿದ ವಿವಿಧ ಸಸಿಗಳು, ಬೀಜಗಳು, ಜೈವಿಕ ಉತ್ಪನ್ನಗಳು, ಮೌಲ್ಯವರ್ಧಿತ ಉತ್ಪನ್ನಗಳು, ಪರಿಕರಗಳು ಮತ್ತು ಪ್ರಕಟಣೆಗಳನ್ನು ಮಾರಾಟ ಮಾಡಲು ವ್ಯವಸ್ಥೆ ಮಾಡಲಾಗಿತ್ತು. ಮೇಳದಲ್ಲಿ ಮೊದಲ ದಿನ ಹಾಗೂ ಎರಡನೇ ದಿನ ಸಾಂಸ್ಕೃತಿಕ ಹಾಗೂ ಮನೋರಂಜನಾ ಕಾರ್ಯಕ್ರಮಗಳು ಜರುಗಿದವು. ಈ ಬಾರಿಯ ಮೇಳದಲ್ಲಿ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯವರು ಮೇಳದಲ್ಲಿ ಬರುವ ಜನರಿಗೆ ಆರೋಗ್ಯದ ಕಾಳಜಿಯ ಬಗ್ಗೆ ಅರಿವು ಮೂಡಿಸಿದ್ದು ವಿಶೇಷವಾಗಿತ್ತು. ನಾನು HP ನಾಯ್ಕರ್ ಅಂತೇಳಿ, ಹಿರಿಯ ಆರೋಗ್ಯ ನಿರೀಕ್ಷಣಾಧಿಕಾರಿ, ಜಿಲ್ಲಾ ಸಮೀಕ್ಷಣಾ ಘಟಕ ಬಾಗಲಕೋಟೆ, ಜಿಲ್ಲಾ ಪಂಚಾಯತ್ ಒಂದು ಬಾಗಲಕೋಟೆಯಿಂದ ಈ ಒಂದು ಮೇಳದಲ್ಲಿ ಒಂದು ಆರೋಗ್ಯ ಕಾರ್ಯಕ್ರಮಗಳ ವಸ್ತು ಪ್ರದರ್ಶನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಈ ಒಂದು ಶಿಬಿರದಲ್ಲಿ ನಮ್ಮ ರಾಷ್ಟೀಯ ಆರೋಗ್ಯ ಕಾರ್ಯಕ್ರಮಗಳ ಬಗ್ಗೆ ಒಂದು ಜನಸಮುದಾಯದಲ್ಲಿ ಒಂದು ಮಾಹಿತಿಯನ್ನು ಮೂಡಿಸುತ್ತಿದ್ದೇವೆ. ಯಾಕೆಂದ್ರೆ ಯಾವುದೇ ನಾಯಿ ಕಡಿತ ಅಥವಾ ಪ್ರಾಣಿ ಕಡಿತದ ಪ್ರಕರಣಗಳು ಸಂಭವಿಸಿದಾಗ ಎಷ್ಟೋ ಜನ ಆ ಗಾಯವನ್ನು ತೊಳೆಯಲಾರದೇನೆ ಒಂದು ಸಕಾಲದಲ್ಲಿ ಚಿಕಿತ್ಸೆ ಪಡೆಯದೇ ಇರುವುದರಿಂದ ಈ ಒಂದು ರೇಬಿಸ್ ರೋಗಕ್ಕೆ ತುತ್ತಾಗುತ್ತಿದ್ದಾರೆ. ಆದರೆ ಯಾವುದೇ ಪ್ರಾಣಿ ಕಡಿತಗಳು ಸಂಭವಿಸಿದಾಗ ಗಾಯವನ್ನು ಚೆನ್ನಾಗಿ 15 ನಿಮಿಷಗಳವರೆಗೆ ಸಾಬೂನು ಮತ್ತು ನೀರಿನಿಂದ ಚೆನ್ನಾಗಿ ತೊಳೆದುಕೊಳ್ಳುವುದು, ಕೂಡಲೇ ಒಂದು ರೇಬಿಸ್ ಲಸಿಕೆಯನ್ನು ಸಮೀಪದ ಆಸ್ಪತ್ರೆಗಳಲ್ಲಿ ಪಡೆಯುವುದು, ಅತಿ ಹೆಚ್ಚು ಗಾಯ ಸಂಭವಿಸಿದಾಗ ತಾಲೂಕು ಆಸ್ಪತ್ರೆ ಜಿಲ್ಲಾ ಆಸ್ಪತ್ರೆಗಳಲ್ಲಿ ರೇಬಿಸ್ ಇಮ್ಯುನೋಗ್ಲೋಬಿನ್ ತೆಗೆದುಕೊಳ್ಳುವುದರಿಂದ ಈ ನಾಯಿ ಕಡಿತದಿಂದ ಆಗುವಂತಹ ಮರಣಗಳನ್ನು ತಪ್ಪಿಸಬಹುದು. ಅದರಂತೆ ಈ ಹಾವು ಕಡಿತದ ಪ್ರಕರಣಗಳಿಗೆ ಎಷ್ಟೋ ಜನ ಒಂದು ನಮ್ಮ ಗ್ರಾಮೀಣ ಪ್ರದೇಶದವರು ಒಂದು ಪಾರಂಪರಿಕ ವೈದ್ಯರ ಹತ್ರ ಹೋಗ್ತಾರೆ. ಯಾವುದೇ ಹಾವು ಕಡಿತಗಳು ಸಂಭವಿಸಿದಾಗ ಕೂಡಲೇ ಒಂದು ಸಮೀಪದ ಸರ್ಕಾರಿ ಆಸ್ಪತ್ರೆಗೆ ಹೋಗಿ ಆಂಟಿ ಸ್ನೇಕ್ ವೆನಮ್ ಅನ್ನುವಂತಹ ಲಸಿಕೆಯನ್ನು ಪಡೆದು ಅದು ಸಂಬಂಧಪಟ್ಟ ಸಮೀಪದ ಒಂದು ತಾಲೂಕು ಆಸ್ಪತ್ರೆ ಮತ್ತು ಜಿಲ್ಲಾ ಆಸ್ಪತ್ರೆಗಳಿಗೆ ಬಂದು ಅಲ್ಲಿ ತಜ್ಞ ವೈದ್ಯರಿಂದ ಒಂದು ಚಿಕಿತ್ಸೆಯನ್ನು ಪಡೆದಲ್ಲಿ ಹಾವು ಕಡಿತದ ಪ್ರಕರಣಗಳಿಂದ ಆಗುವಂತಹ ಮರಣಗಳನ್ನು ಕೂಡ ನಾವು ತಪ್ಪಿಸಬಹುದು. ಒಟ್ಟಾರೆಯಾಗಿ ಹೇಳುವುದಾದರೆ ಈ ಮಳಿಗೆಯಲ್ಲಿ ಈ ಒಂದು ತೋಟಗಾರಿಕೆ ಒಂದು ವಸ್ತು ಪ್ರದರ್ಶನಕ್ಕೆ ಬಂದಂತಹ ಎಲ್ಲ ಗ್ರಾಮೀಣ ಪ್ರದೇಶದ ಜನರಿಗೆ ಒಂದು ಆರೋಗ್ಯ ಶಿಕ್ಷಣವನ್ನು ನೀಡಿ ಅವರು ಕೂಡ ನಮ್ಮ ಆರೋಗ್ಯ ಸೇವೆಗಳನ್ನು ಸರಿಯಾಗಿ ಪಡೆದು ಒಳ್ಳೆ ಆರೋಗ್ಯವಂತರಾಗಲಿ ಅನ್ನೋ ಉದ್ದೇಶದಿಂದ ನಾವು ಅವರಿಗೆ ಎಲ್ಲ ತರದ ಒಂದು ಜನಸಂಖ್ಯಾ ನಿಯಂತ್ರಣದ ಬಗ್ಗೆ ಎಲ್ಲ ತರದ ಒಂದು ಮಾಹಿತಿಗಳನ್ನು ನೀಡುವಂತಹ ಒಂದು ವ್ಯವಸ್ಥೆಯನ್ನು ಇಲ್ಲಿ ನೀಡಲಾಗಿದೆ. ತೋಟಗಾರಿಕಾ ಮೇಳದ ಮೊದಲ ಹಾಗೂ ಕೊನೆಯ ದಿನದ ಅಧ್ಯಕ್ಷತೆಯನ್ನ ಶ್ರೀ HY ಮೇಟಿ, ಮಾನ್ಯ ಶಾಸಕರು, ವಿಧಾನಸಭೆ ಬಾಗಲಕೋಟೆ ಹಾಗೂ ಅಧ್ಯಕ್ಷರು, ಬಾಗಲಕೋಟೆ ಪಟ್ಟಣ ಅಭಿವೃದ್ಧಿ ಪ್ರಾಧಿಕಾರ ಇವರು ವಹಿಸಿದ್ದರು. ಎರಡನೇ ದಿನದ ಅಧ್ಯಕ್ಷತೆಯನ್ನ ಡಾಕ್ಟರ್ ವಿಷ್ಣುವರ್ಧನ, ಮಾನ್ಯ ಕುಲಪತಿಗಳು, ತೋಟಗಾರಿಕಾ ವಿಜ್ಞಾನಿಗಳ ವಿಶ್ವವಿದ್ಯಾಲಯ ಬಾಗಲಕೋಟೆ ಇವರು ವಹಿಸಿದ್ದರು. ಅನೇಕ ಮುದ್ದು ವಿದ್ಯಾರ್ಥಿಗಳು ತೋಟಗಾರಿಕಾ ಮೇಳದ ಕುರಿತು ಅನಿಸಿಕೆ ಹಂಚಿಕೊಂಡಿದ್ದು ಹೀಗೆ. ಹಾಯ್. ಹಾಯ್. ಹೆಸರು? ಧರ್ಮರಾಜ್. ಧರ್ಮರಾಜ್, ಎಲ್ಲಿಂದ ಬಂದಿ? ಬೋನಾಕ್ತೀನಿ. ಈಗ ತೋಟಗಾರಿಕಾ ಮೇಳಕ್ ಬಂದಿನಿ. ಏನ್ ನೋಡಿದೆ ತೋಟಗಾರಿಕಾ ಮೇಳದಾಗ? ಮತ್ತನಸು, ಮತ್ತ ನಿಂಬೆ ಹಣ್ಣು, ಮತ್ತ ತರಕಾರಿ ಏನ್ ನೋಡಿ? ಮತ್ತ ಉಳ್ಳಾಗಡ್ಡಿ, ಮೆಣಸಿನಕಾಯಿ, ಆಲೂಗಡ್ಡಿ, ಮತ್ತ ತೆಂಗಿನಕಾಯಿ, ಕಲ್ಲಂಗಡಿ, ಪಪ್ಪಾಯಿ, ಮತ್ತ ಪೇರು, ಮತ್ತ ಸೇವಂತಿ ಚಂದ ನೋಡಿದೆ. ಚೆನ್ನಾಗಿ ಅನ್ಸಿದೆ, ತುಂಬಾ ಖುಷಿಯಾಗಿದೆ. ಹಲೋ, ಮೈ ನೇಮ್ ಇಸ್ ಅನ್ಶಿಕಾ. ಐ ಆಮ್ ಸ್ಟಡಿಂಗ್ ಇನ್ ಲಿಟಲ್ ವಂಡರ್ಸ್ ಇಂಟರ್ನ್ಯಾಷನಲ್ ಪಬ್ಲಿಕ್ ಸ್ಕೂಲ್. ಸೊ ಐ ಕೇಮ್ ಮೆನಿ ಟೈಮ್ಸ್ ಇನ್ ಹಾರ್ಟಿಕಲ್ಚರ್ ಆಫೀಸ್. ಐ ಸಾ ವೇರಿಯಸ್ ಟೈಪ್ ಆಫ್ ಫ್ಲವರ್ಸ್, ಫ್ರೂಟ್ಸ್ ಅಂಡ್ ಐ ಫೀಲ್ ವೆರಿ ಹ್ಯಾಪಿ ಅಬೌಟ್ ಇಟ್. ಮೆನಿ ಟೈಪ್ಸ್ ಆಫ್ ಇನ್ಸೆಕ್ಟ್, ಫಿಶಸ್ ಆಲ್ಸೋ. ಸೊ ಇಟ್ಸ್ ಅ ವೆರಿ ಬ್ಯೂಟಿಫುಲ್ ಪ್ಲೇಸ್ ಅಂಡ್ ವಿ ಕೆನಾಟ್ ಕ್ಯಾಪ್ಚರ್ ದಿ ಪ್ಲೇಸ್ ಇನ್ ಒನ್ ಡೇ. ಐ ಫೀಲ್ ವೆರಿ ನಿಯರ್ ಟು ನೇಚರ್ ವೆನ್ ಐ ಕಮ್ ಹಿಯರ್. ಥ್ಯಾಂಕ್ ಯು. ಮಳಿಗೆ ವ್ಯಾಪಾರಸ್ಥರು ಅನಿಸಿಕೆ ವ್ಯಕ್ತಪಡಿಸಿದ್ದು ಹೀಗೆ. ನಮಸ್ಕಾರ ಎಲ್ರಿಗೂ. ನನ್ನ ಹೆಸರು ನಿಖಿಲ್ ಹುಡೇದ್ ಅಂತ. ನಾನು ಇಂಡೋ ಅಮೆರಿಕನ್ ಹೈಬ್ರಿಡ್ ಸೀಡ್ಸ್ ಕಂಪನಿಯಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ. ಇದು ನಮ್ಮ ಕಂಪ್ನಿ ಹೆಂಗಂದ್ರೆ ಹೈಬ್ರಿಡ್ ಸೀಡ್ಸ್ ಅಂದ್ರೆ F1 ಸೀಡ್ಸ್ ನ ನಾವು ರೈತರಿಗೆ ಕೊಡೋದು. ಮೇನ್ ನಮ್ದು ಫೋಕಸ್ ಏನು ಅಂತಂದ್ರೆ ಕ್ವಾಲಿಟಿ. ಕ್ವಾಲಿಟಿ ಅಂತಂದ್ರೆ ಒಳ್ಳೆ ಇಳುವರಿ ಸಿಗಬೇಕು, ರೈತರಿಗೆ ಲಾಭ ಆಗಬೇಕು, ಅದೇ ನಮ್ದು ಮೇನ್ ಏಮ್. ಈ ನಮ್ ಕಂಪನಿ ಏನಿದೆ ಅಲ್ಲ, ಅದು 60 ವರ್ಷದಿಂದ ಸ್ಟಾರ್ಟ್ ಆಗಿರೋದು. ಅದ್ ನಮ್ ಕಂಪನಿಯಿಂದ ನಾವು ನಮ್ಮ ಇಂಡಿಯಾ ಒಳಗಡೆ ಅಷ್ಟೇ ಅಲ್ಲ, ಬೇರೆ ಬೇರೆ ದೇಶಕ್ಕೆಲ್ಲ ನಾವು ಬೀಜ ಕಳಿಸ್ಕೊಡ್ತೀವಿ. 60 ವರ್ಷದಿಂದ ಅಂದ್ರೆ ತುಂಬಾ ಜನಕ್ಕೆ ಗೊತ್ತಿರೋದೈತೆ. ನಮ್ ಕಂಪನಿಯಲ್ಲಿ ಮೇನ್ ಫೇಮಸ್ ವೆರೈಟಿ ಅಂದ್ರೆ ಇಂಡಮ್ 5 ಮೆಣಸಿನಕಾಯಿತು, ಮತ್ತೆ ಇಂಡಮ್ ಮಾರ್ಷಲ್ ಅಂತ, ಅದು ಈರುಳ್ಳಿದು. ಇವೆರಡರ ಬಗ್ಗೆ ಯಾವ ರೈತ ಕೇಳಿದ್ರು ಎಲ್ಲಿ ಕೇಳಿದ್ರು ಗೊತ್ತಿದ್ದೇ ಇರುತ್ತೆ, ಅಲ್ಲೇ ಹೇಳ್ತಾರೆ. ಪ್ರತಿ ವರ್ಷ ಬರ್ತಿರ್ತೀವಿ ನಾವು ಈ ಮೇಳಕ್ಕೆ. ಬಟ್ ನಾನ್ ಇದನ್ನ ಜವಾಬ್ದಾರಿ ತಗೊಂಡ ಮೇಲಿಂದ ಸ್ಟಾರ್ಟ್ ಮಾಡಿದ್ದು ಇದು 2ನೇ ಸರಿ ಬಂದಿರೋದು. ಮೇಳದ ವಿಷಯ ಅಂತ ಹೇಳಕಂತ ಬಂದ್ರೆ ಉತ್ತರ ಕರ್ನಾಟಕದವ್ರು ಪ್ರತಿಯೊಬ್ಬರು ಇಲ್ಲಿ ವಿಸಿಟ್ ಮಾಡೇ ಮಾಡ್ತಾರೆ. ಯಾಕಂದ್ರೆ ಉತ್ತರ ಕರ್ನಾಟಕ ಪಾಯಿಂಟ್ ಇದು ಮೇನ್. ಬಾಗಲಕೋಟೆ ಮೇಳ ಅನ್ನೋದು ಮೇನ್. ಸೊ ಹಂಗಾಗಿ ಅಲ್ಲಿಂದ ಎಲ್ಲ ಬರ್ತಾರೆ. ಅಲ್ಲಿಂದ ತುಂಬಾ ಜನ ಬಂದು ನೋಡ್ಕೊಂಡು ಹೋಗ್ತೀವಿ. ಇಷ್ಟೊತ್ತವರೆಗೂ ನೋಡಿದ್ವಿ, ಗದಗಿಂದ ಬಂದ್ರು, ಗುಲ್ಬರ್ಗಾದಿಂದ ಬಂದ್ರು, ಬೀದರ್ದಿಂದ ಬಂದ್ರು, ಪ್ರತಿಯೊಂದು ಜಿಲ್ಲೆಯಿಂದ ಬರ್ತಾರೆ. ಇಲ್ಲಿ ಮೇಳ ಇಲ್ಲಿ ನಾವು ಸ್ಟಾಲ್ ಹಾಕೋ ರೀಸನ್ ಏನು ಅಂತಂದ್ರೆ, ಮೇನ್ ರೈತರು ಬರೋದು ಮೇಳದಲ್ಲಿ ಏನೇನು ಹೊಸ ಹೊಸ ಟೆಕ್ನಿಕ್ಸ್ ಬಂದಿದಾವೆ, ಹೊಸ ಹೊಸ ಸೀಡ್ಸ್ ಬಂದಿದಾವೆ ಏನೇನಂತ ತಿಳ್ಕೊಳಕ್ ಬಂದಿರ್ತಾರಲ್ಲ, ಅವ್ರ ಅರ್ಥ ಮಾಡಿಸಿ ಅವ್ರಿಗೆ ಹೇಳಿಸಿ ಪ್ರೊಸೆಸ್ ಒಂಥರ, ಇದು ಲೈಫ್ ಲಾಂಗ್ ಲರ್ನಿಂಗ್ ಪ್ರೊಸೆಸ್. ಇದು ಸಾಯೋ ತನಕ ತಿಳ್ಕೊಳ್ಳೋದು ಇದ್ದೇ ಇರುತ್ತೆ. ಸೊ ಪ್ರತಿ ವರ್ಷ ಬಂದಾಗ ಪ್ರತಿಯೊಂದು ಹೊಸ ಏನೋ ಒಂದು ಹೊಸ ಡೆವಲಪ್ ಆಗಿರೋದು ಏನೋ ತಿಳ್ಕೊಂಡು ಹೋಗಿ ಹೋಗ್ತಾರೆ. ಹಂಗಾಗಿ ನನ್ನ ಪ್ರಕಾರ ರೈತರು ಅಂತೂ ಇಲ್ಲಿ ಬಂದ ಮೇಲೆ ಇದನ್ನ ತಿಳ್ಕೊಂಡಪ್ಪ ಅದನ್ನ ತಿಳ್ಕೊಂಡಪ್ಪ ಅಂತ ಹೋಗ್ತಾರ, ಊರಿಗೆ ಹೋಗ್ತಾರ, ಊರಾಗ ಹೋಗಿ ಅದ್ರ ಬಗ್ಗೆ ಹೇಳ್ಕೊತಾರ. ಸೊ ರೈತರಂದ್ರೆ ಖುಷಿಯಾಗಿ ಆಗ್ತಾರೆ. ಅನೇಕ ರೈತರು ಸಾರ್ವಜನಿಕರು ನಮ್ಮೊಂದಿಗೆ ಅನಿಸಿಕೆಗಳನ್ನ ಹಂಚಿಕೊಂಡರು. ನಾನು ನಿಂಗಪ್ಪ ನೆಲಜೇರಿ ಸಾಕಿನ ಹುಣಸಾಳು ಕೊಪ್ಪಳ ಜಿಲ್ಲೆದವರು. ಕೃಷಿಗೆ ಸಂಬಂಧಪಟ್ಟದ್ದು ನಾವು ಕಟರ್ ಮಿಷನ್, ಆಮೇಲೆ ಎಚ್ ಡಿ ಪಿ ಪಂಪ್, ಆಮೇಲೆ ನಾವು ಆ ಕಡೆ ಶೇಂಗಾ ಬೆಳಿತೀವಿ, ಮತ್ತೆ ಸೀಡ್ಸ್ ಮಾಡ್ತೀವಿ, ಟೊಮೊಟೆ, ಹೀರೆಕಾಯಿ, ಹಾಗಲಕಾಯಿ ಇವನ್ನೆಲ್ಲ ಬೆಳಿತೀವ್ರಿ. ನಮಗೆ ಬಂದದ್ ಬಹಳ ಸಂತೋಷ ಆಗೈತ್ರಿ. ಊರಾಗಿದ್ರೆ ಏನು ಮಾಹಿತಿ ಗೊತ್ತಾಗಲ್ಲ, ಇಲ್ಲಿ ಬಂದಿಂದ ನಮ್ಗೆಲ್ಲದ ಒಂದ್ ಸ್ವಲ್ಪ ವೆರೈಟಿ ವೆರೈಟಿ ಎಲ್ಲ ಏನು ಎಣ್ಣೆರ ಆತು, ಆಮೇಲೆ ಸಸಿ ಗಿಸಿ ತಗನಕ ಅನುಕೂಲತೆ ಆಗತ್ರಿ ಇದು ಎಲ್ಲ ನಮ್ಗ. ಆಮೇಲೆ ಸ್ಪ್ರಿಂಕ್ಲರ್ ಹಚ್ಚಿ ಅಳವಡಿಕೆ ಮಾಡ್ಕೊಂತೀವಿ, ಒಟ್ಟಾರೆ ತರಕಾರಿ ಎಲ್ಲ ನಮ್ಮನೆ ಬೆಳಿತೀವ್ರಿ ಅಲ್ಲಿ. ಎಲ್ಲಿಂದ ಬಂದಿರಿ? ಶ್ರೀಕೋಟದಿಂದ್ರಿ. ಒಬ್ಬ ರೈತ ಮೇಳೆಯಾಗಿ ತೋಟಗಾರಿಕಾ ಮೇಳಕ್ ಬಂದಿರಿ ಬಾಗಲಕೋಟೆಗೆ, ಹೆಂಗ ಅನಿಸ್ತದೆ ಮತ್ತ ಯಾವ ರೀತಿ ನೀವು ತೋಟಗಾರಿಕಾ ಮೇಳ ಇಲ್ಲಿ ಐತೆ ಅನ್ನೋದನ್ನ ತಿಳ್ಕೊಂಡ್ರಿ? ಚಲೋ ಅನಿಸ್ತೈತ್ರಿ, ನಾವು ತಿಕೋಟದಿಂದ ಬಂದಿವ್ರಿ. ಎಲ್ಲ ಕೃಷಿ ಮೇಳ ಎಲ್ಲ ಚಲೋ ಅನಿಸ್ಲಾದೈತ್ರಿ. ನಾವು ಅಗಿ ನೆಡುದ್ ನೋಡಿದೇವ್ರಿ, ಅಂತ ಈ ಕಾಯಿಪಲ್ಯ ತರಕಾರಿ ಇದು ಎಲ್ಲ ನೋಡಿದೇವಿ, ಕಾಳು ಸಂಗ್ರಹಣೆ ನೋಡಿದೇವ್ರಿ, ಅಂತ ಬೀಜ ಹೆಂಗ್ ತಯಾರು ಮಾಡುದ್ ಅನ್ನೋದ್ ನೋಡಿದೇವಿ. ಎಲ್ಲಾ ಚಲೋ ಅನಿಸ್ತೀರಿ ನಮ್ಗ. ಅಂತ ತಿನ್ನೋ ಆಹಾರ ಏನ್ ಐಟಮ್ ಐತಿ ಏನಿಲ್ಲ ಅನ್ನೋದು ಅದ್ರ ಬಗ್ಗೆ ನೋಡಿದೇವ್ರಿ. ನಾವ್ ಹೊಲ್ದಾಗ ದ್ರಾಕ್ಷಿ ಐತ್ರಿ, ಅಂತ ಕಬ್ಬು ಬೆಳಿತೇವಿ, ಅಂತ ಕಲ್ಲಂಗಡಿ ಹಚ್ಚಿವ್ರಿ, ತೊಗರಿ ಬೆಳಿತೇವಿ, ಅಂತ ಹಂಗ ಉಳ್ಳಾಗಡ್ಡಿ, ಜೋಳ, ಗೊಂಜಾಳ ಈ ತರ ಎಲ್ಲ ಬೆಳಿತೇವ್ರಿ. ಸೌತೆಕಾಯಿ, ಬದ್ನಿಕಾಯಿ ಈ ತರ, ಟೊಮೆಟೊ ಈ ತರ ಎಲ್ಲ ಕಾಯಿಪಲ್ಲೆ. ಅಂತ ಅಂದ್ರೆ ಅಡಿಗೆಗೆ ಏನೇನ್ ಹತ್ತೈತೆ ಅನ್ನೋದು ಎಲ್ಲಾ ತರ ಕಾಯಿಪಲ್ಲೆ ಬೆಳಿತೇವ್ರಿ. ನೋಡ ಹೋಗಿ ಮತ್ತೊಂದು ಏನಾರ ಮಾಡ್ಬೇಕಲ್ಲ ಅನ್ನೋಂತ ಕುತೂಹಲ ಹುಟ್ಟತ್ರಿ. ಹೂವಿನ ಗಿಡ ನೆಡು ತಗೊಂಡಿವ್ರಿ, ಅಂತ ಕುಂಬಳ ಬೀಜ ತಗೊಂಡಿವಿ, ಮತ್ತೆ ಏನೇನೋ ತಗೊಂಡಿನ್ರಿ ಅಲ್ಲಿ ಬೀಜಗಳು. ನಮಸ್ತೆ, ನಾವು ಸಚಿನ್ ಅಂತ, ಇಲ್ಲೇ ಬಾಗಲಕೋಟ ನವನಗರದಲ್ಲೇ ವಾಸವಾಗಿದ್ವಿ. ನಾವು ಇಲ್ಲಿ ಬರಕತ್ತ ಒಂದ್ 5 ವರ್ಷ ಆಯ್ತು ರೆಗ್ಯುಲರ್ ಆಗಿ. ಎವ್ರಿ ಇಯರ್ ಡಿಸೆಂಬರ್ ಎಂಡ್ ಅಥವಾ ಡಿಸೆಂಬರ್ ಲಾಸ್ಟ್ ವೀಕ್ ಅಲ್ಲಿ ಇರ್ತೈತಿ. ಸೊ ನಮಗೊಂದು ಕ್ಯೂರಿಯಾಸಿಟಿ, ಏನ ನಾರ್ಮಲ್ ಆಗಿ ನಾವು ಎಲ್ಲಾ ಕಡೆ ನೋಡೋದಕ್ಕ ಇಲ್ಲಿ ನೋಡೋದಕ್ಕ ಬಹಳ ಡಿಫ್ರೆನ್ಸ್ ಆಗತ್ತೆ. ಇಲ್ಲಿ ವೆರೈಟಿ ಆಫ್ ಫ್ರೂಟ್ಸ್ ಆಯ್ತು, ವೆಜಿಟೇಬಲ್ಸ್ ಎಲ್ಲ ಇರುತ್ತಲ್ಲ. ಸೊ ಹಂಗಾಗಿ ನಾವು ಅದನ್ನ ಸ್ವಲ್ಪ ನೋಡಿದ್ರೆ ನಮಗೂ ಗೊತ್ತಾಗ್ತೈತಿ, ನಾವು ಇನ್ನೂ ಏನೇನ್ ನೋಡ್ಬೇಕಾಗಿತ್ತು ಟೇಸ್ಟ್ ವೈಸ್ ಅಂತಂದ. ಸೊ ನಮಗೊಂದು ಖುಷಿ ಆಗುತ್ತೆ, ಎವ್ರಿ ಇಯರ್ ಇದೇ ತರ ಮಾಡ್ತಾ ಇರಬೇಕು. ಸೊ ನಮಗೊಂದು ಖುಷಿ. ಸೊ ಬೆಸ್ಟ್, ನಮ್ಗೆ ಪ್ರೌಡ್ ಅನ್ಸುತ್ತೆ ನಮ್ಮ ಬಾಗಲಕೋಟೆಯಾಗಿ ನಾವು ಹುಟ್ಟಿದ್ದಕ್ಕೆ. ಈ ವರ್ಷ ಏನ್ ಡಿಫ್ರೆನ್ಸ್ ನೋಡ್ತಾ ಇದ್ದಾರೆ? ಡಿಫ್ರೆನ್ಸ್ ಏನಿಲ್ಲರೆ, ಎವ್ರಿ ಇಯರ್ ನಾವು ವೆರೈಟೀಸ್ ನೋಡ್ತೀವಿ ಜಾಸ್ತಿ ಹೊರತು. ಅಂದ್ರೆ ಲಾಸ್ಟ್ ಇಯರ್ಕಿನ ಈ ಇಯರ್ ಸ್ವಲ್ಪ ಜಾಸ್ತಿ ಐತಿ, ಅಂದ್ರೆ ವೆರೈಟೀಸ್ ಆಫ್ ಇವು ಫ್ರೂಟ್ಸ್ ಐತೆ, ವೆಜಿಟೇಬಲ್. ಬಟ್ ಖುಷಿ ಆಗುತ್ತೆ ನಮ್ಗಿದು. ರಾಜ್ಯದ ಮೂಲೆ ಮೂಲೆಯಿಂದ ಅನೇಕ ರೈತರು, ರೈತ ಮಹಿಳೆಯರು, ಸಾಕಷ್ಟು ಜನರು ಮೇಳಕ್ಕೆ ಸಾಕ್ಷಿಯಾದರು. ಇಳಿ ಸಂಜೆಯ ಹೊತ್ತಲ್ಲಿ ಸೂರ್ಯ ಪಡುವನಕ್ಕೆ ಜಾರಿದ್ದ. ಆಗ ರಾಷ್ಟ್ರಗೀತೆಯ ಮೂಲಕ ಬಾಗಲಕೋಟೆಯ ತೋಟಗಾರಿಕಾ ವಿಜ್ಞಾನಗಳ ವಿಶ್ವವಿದ್ಯಾಲಯದ 13ನೇ ತೋಟಗಾರಿಕಾ ಮೇಳ ಸಾರ್ವಜನಿಕರ ಸಮ್ಮುಖದಲ್ಲಿ ಸಮಾರೋಪಗೊಂಡಿತು. ಇದುವರೆಗೆ ಬಾಗಲಕೋಟೆಯ ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯದಲ್ಲಿ ಇದೇ ಡಿಸೆಂಬರ್ 21, 22 ಮತ್ತು 23ರಂದು ನಡೆದ ತೋಟಗಾರಿಕಾ ಮೇಳದ ಬಾನುಲಿ ವರದಿ ಕೇಳಿದಿರಿ. ಪ್ರಸ್ತುತಿ ಮಹಾಂತೇಶ್ ಕೋತಿನಿ, ಸಂಕಲನ ಶಿದರಾಯ್ ಸಾಳುಂಕೆ, ನಿರ್ಮಾಣ ಡಾ ಸೋಮಶೇಖರ್ ಎಸ್ ರುಳಿ. ಇದುವರೆಗೆ ಬಾಗಲಕೋಟೆಯಲ್ಲಿ ಇದೇ ಡಿಸೆಂಬರ್ 21ರಿಂದ 23ರವರೆಗೆ ನಡೆದ ತೋಟಗಾರಿಕಾ ಮೇಳದ ಕುರಿತು ಬಾನುಲಿ ವರದಿ ಕೇಳಿದಿರಿ. ಈಗ ಕೇಳಿ ಮಿನಿ ಮಾಹಿತಿ. ಮಿನಿ ಮಾಹಿತಿ. ಕ್ಷಣದಲ್ಲಿ ಮಣ ಮಾಹಿತಿ. ಆತ್ಮೀಯ ರೈತ ಬಂಧುವರಿಗೆಲ್ಲ ನಮಸ್ಕಾರಗಳು. ಘನ ಜೀವಾಮೃತ ಯಾವ ರೀತಿ ತಯಾರು ಮಾಡಬೇಕು ಅನ್ನೋದ್ರ ಬಗ್ಗೆ ಇಲ್ಲಿ ಒಂದಿಷ್ಟು ಮಾಹಿತಿ ಅದ, ರೈತರು ಗಮನಿಸಬೇಕು. ದೇಸಿ ಆಕಳ ತಾಜಾ ಸಗಣಿ 100 ಕೆಜಿಯಷ್ಟು ಬೇಕಾಗ್ತದೆ. ದೇಸಿ ಆಕಳ ಗಂಜಳ ಅಥವಾ ಗೋಮೂತ್ರ 10 ಲೀಟರ್ನಷ್ಟು, ಕಪ್ಪು ಬೆಲ್ಲ 2 ಕೆಜಿಯಷ್ಟು, ದ್ವಿದಳ ಧಾನ್ಯದ ಹಿಟ್ಟು 2 ಕೆಜಿ, ಬದುವಿನ ಮಣ್ಣು 2 ಬೊಗಸೆಯಷ್ಟು. ಯಾವ ರೀತಿ ತಯಾರು ಮಾಡಬೇಕು ಅಂತಂದ್ರೆ, 100 ಕೆಜಿಯಷ್ಟು ಸಗಣಿಯನ್ನ ಉದುರು ಮಾಡಿ ಹರಡಿ ನಂತರ ಸಗಣಿಯ ಮೇಲೆ ತೇವಾಂಶ ಬರುವಂಗ ಜೀವಾಮೃತವನ್ನ ಸಿಂಪರಣೆ ಮಾಡಬೇಕು. ನೀರಿನೊಳಗ ಎದ್ದಿದಂತಹ ಗೋಣಿ ಚೀಲವನ್ನ ರಾಶಿ ಮಾಡಿದ ಸಗಣಿ ಮೇಲೆ ಮುಚ್ಚಿ ನೆರಳಿನೊಳಗ 24 ತಾಸು ಇರಿಸಬೇಕು. ಆ ನಂತರ ನೆರಳಿನೊಳಗ 21 ದಿನಗಳ ತನಕ ಒಣಗಿಸಬೇಕು. ಸಣ್ಣಗೆ ಪುಡಿ ಮಾಡಿ ಚೀಲದೊಳಗ ಎರೆಹುಳು ಗೊಬ್ಬರದ ರೀತಿಯೊಳಗ ತುಂಬಿಟ್ಟುಕೊಳ್ಳಬೇಕು. ಬೆಳೆ ಬಿತ್ತುವಾಗ ರಸಗೊಬ್ಬರದ ರೀತಿ ಭೂಮಿಗೆ 400 ಕೆಜಿಯಷ್ಟು ಪ್ರತಿ ಎಕರೆಗೆ ಬಳಸಬೇಕಾಗ್ತದೆ. ಇದೇ ಘನ ಜೀವಾಮೃತವನ್ನ ಮೇಲುಗೊಬ್ಬರವಾಗಿ ಎಳೆಕುಂಟೆ ಹೊಡೆದು ಕಳೆ ತೆಗೆದ ನಂತರ ಕೊಡಬೇಕು. ಘನ ಜೀವಾಮೃತವನ್ನ ನೀರಿನೊಳಗೆ ನೆನೆಸಿ ಸೋಸಿದ ಕಷಾಯವನ್ನ ಬೆಳೆಯ ಮೇಲೆ ಸಿಂಪರಣೆಗೂ ಬಳಸಬಹುದು. ಪ್ರಮಾಣ 10 ಕೆಜಿಯಷ್ಟು 20 ಲೀಟರ್ ನೀರಿನೊಳಗ ನೆನೆಸಿ ಪ್ರತಿ 15 ಲೀಟರ್ ಸ್ಪ್ರೇಯರ್ಗೆ 1 ರಿಂದ 1.5 ಲೀಟರ್ ಬೆರೆಸಿ ಸಿಂಪರಣೆ ಮಾಡಬೇಕು. ಹೆಚ್ಚಿನ ಮಾಹಿತಿ ಬೇಕು ಅಂತಂದ್ರೆ ರೈತ ಬಾಂಧವರು ತಮ್ಮ ಸಮೀಪದ ಕೃಷಿ ತಜ್ಞರನ್ನ ಸಂಪರ್ಕ ಮಾಡಬಹುದು. ಇದುವರೆಗೆ ಮಿನಿ ಮಾಹಿತಿ ಕೇಳಿದಿರಿ. ಈಗ ಕೇಳಿ ಲಕ್ಕಮ್ಮ ಸಿಂದಿಗೆ ಹಾಗೂ ಸಂಗಡಿಗರಿಂದ ಸಂಪ್ರದಾಯದ ಪದ. ನೀವು ಜೋರೆಂದು ಪಾಡಿರಿ ಶಂಭೋ ಮೃತಂಗ ಜೋ ಜೋ, ನೀವು ಜೋರೆಂದು ಪಾಡಿರಿ ಶಂಭೋ ಮೃತಂಗ ಜೋ ಜೋ, ನೀವು ಜೋನಂದ ಪಾಡಿರಿ ಶಂಭೋ ಮೃತಂಗ ಜೋ ಜೋ, ನೀವು ಜೋನಂದ ಪಾಡಿರಿ ಶಂಭೋ ಮೃತಂಗ ಜೋ ಜೋ. ಮೂರು ಕಣ್ಣಿನ ಮಗ ಹುಟ್ಟಿದಾನೆಂದು ಊರೆಲ್ಲ ಚೋಜಿಕಿ ಆಗೆ ತೇಳೆಂದು, ನಾರಿ ಪಟ್ಟದ ರಾಣಿ ಹಡದಾಳೆಳೆಂದು, ಎಂಬು ಬಾಳಿ ಬಿರಿದಾಳು ಬಂಡಿ ನೂರಂದು ಜೋ ಜೋ, ಟೆಂಬು ಬಾಯಿ ಬಿರಿದಾಳು ಬಂಡಿ ನೂರಂದು ಜೋ ಜೋ, ಟೆಂಬು ಬಾಳಿ ಬಿರಿದಾಳು ಬಂಡಿ ನೂರಂದು ಜೋ ಜೋ, ಟೆಂಬು ಬಾಳಿ ಬಿರಿದಾಳು ಬಂಡಿ ನೂರಂದು ಜೋ ಜೋ. ಭಾರತ ಬಾಂಗಳಂತ ಚಂದ ಉಣ್ಣಿಯ ನಾರಿಕ ರಾಶಿದ ಪಟ್ಟದ ರಶಿಯ 118 ಲಕ್ಷದ ಕಳಿಯ, ಶಿವನು ತೋರಿದ ಬಲ್ಲಳು ತನ್ನ ಸತಿಯಳ ಜೋ ಜೋ, ಶಿವನು ತೋರಿದ ಬಲ್ಲಳು ತನ್ನ ಸತಿಯಳ ಜೋ ಜೋ, ಶಿವನ ತೋರಿದ ಬಲ್ಲಳು ತನ್ನ ಸತಿಯಳ ಜೋ ಜೋ, ಶಿವನ ತೋರಿದ ಬಲ್ಲಳ ತನ್ನ ಸತಿಯಳ ಜೋ ಜೋ. ಮೃತನು ಕಾಲೋಳು ಸಿಂಧು ಬಲ್ಲಳನ ಸತ್ಯದಿಂದಲೇ ಸಿಮಿ ಭೂಮಿ ಆಳುವನ, ಸತಿ ಕಂಠ ಕೂಡಿಸೋ ಕೂಡಿ ಬಾಲಕಿಯ, ಅವನು ಮೇಲಾದಿ ಶರಣೇರು ಬಂದರ ಬಾಗಿನಕ ಜೋ ಜೋ, ಅವರು ಮೇಲಾದಿ ಶರಣೇರು ಬಂದರ ಬಾಗಿನಕ ಜೋ ಜೋ, ಅವರು ಮೇಲಾಗಿ ಶರಣರು ಬಂದರ ಬಾಗಿಣಕ ಜೋ ಜೋ, ಅವರು ಮೇಲಾಗಿ ಶರಣರು ಬಂದರ ಬಾಗಿಣಕ ಜೋ ಜೋ. ಎತ್ತಿ ಮೀಸಿ ಗಡ ಮುದ್ದಿನ ತಾಡ ಶಿಸ್ತಲ್ಲಿ ಜರಶಾರು ಕಾವಿ ಪಾವಾಡ, ಒತ್ತನು ಕಂಬಾಳಿ ಹೂವಿನ ಚಾಡ, ಮದುವೆ ಮಾಡಿಕೊಳ್ಳೋ ನಿನ್ನ ಮನದೋಳೀಶ್ವರನ ಜೋ ಜೋ, ಮದುವೆ ಮಾಡಿಕೊಳ್ಳೋ ನಿನ್ನ ಮನದೋಳೀಶ್ವರನ ಜೋ ಜೋ, ಮದುವೆ ಮಾಡಿಕೊಳ್ಳೋ ನಿನ್ನ ಮನದೋಳೀಶ್ವರನ ಜೋ ಜೋ, ಮದುವೆ ಮಾಡಿಕೊಳ್ಳೋ ನಿನ್ನ ಮನ ಮನದಲ್ಲಿ ಜೋ ಜೋ. ಸತ್ಯಕ್ಕೆ ಚಾಂಗೋಳಿ ಈರ ಸಂಗವ್ವ, ಉದ್ಯಮ ಶಿವ ಏಗಿ ಕದರಿ ರೇಮವ್ವ, ಸತಿ ಕಂಡ ಕೂಡಿಸೋ ಕೂಡಿ ಬಾಲಕಿಯ, ಅವರು ಮೇಲಾದಿ ಶರಣೇರು ಬಂದರ ಬಾಗಿಣಕ ಜೋ ಜೋ, ಅವರು ಮೇಲಾದಿ ಶರಣರು ಬಂದರ ಬಾಗಿಣ ಕಾಜೋಜೋ ಅವರು ಮೇಲಾಗಿ ಶರಣರು ಬಂದರ ಬಾಗಿಣ ಕಾಜೋಜೋಯ್ ಅವರು ಮೇಲಾಗಿ ಶರಣರು ಬಂದರ ಬಾಗಿಣ ಕಾಜೋಜೋ ಮಣಿಕಟ್ಟು ಸಡಲಿಸೋ ಮುದ್ದ ನೀಡುತ್ತಲೇ ಬಿಳಿಯಲಿ ಕರಪುರದ ಹಿರಿಯ ಮೆರೆಯುತ್ತಲೇ ಗುರವೀನ ಸರಿಸುತ್ತ ಶರಣಿ ಮಾಡುತ್ತಲೇ ಶಿವನು ಕಿಲಿಬಿಲಿ ಕೂಸಾಗಿ ಮರಿಯ ಉಂಬುತ್ತಲೆ ಜೋಜೋ ಶಿವನು ಕಿಲಿಬಿಲಿ ಕೂಸಾಗಿ ಮರಿಯ ಉಂಬುತ್ತಲೆ ಜೋಜೋ. ಇನ್ನು ಮುಂದೆ ಕೇಳಿ ಲಕ್ಕಮ್ಮ ಸಿಂಧಿಗೆ ಹಾಗೂ ಸಂಗಡಿಗರಿಂದ ಇನ್ನೊಂದು ಸಂಪ್ರದಾಯದ ಪದ. ಚಂದ್ರ ಚಟಿ ತಾಯಿ ಚಂದಿ ಮತ ಕೇಳದೆ ಓದಾದಗು ಮಾಡಿ ಗಾಡಿ ಏರೇರೆ ಕೋರಣ ಕೋರೆ ಲಘು ಮಾಡಿ ಗಾಡಿ ಏರೇರೆ ಕೋರಣ ಕೋರೆ ಲಘು ಮಾಡಿ ಗಾಡಿ.